ಅತ್ಯಾಧುನಿಕ ಮೂಲ ಸೌಕರ್ಯ ಮತ್ತು ಅನುಭವಿ ವೈದ್ಯರನ್ನು ಹೊಂದಿರುವ ನಾರಾಯಣ ಹೆಲ್ತ್ ಅವರ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ನೀಡುತ್ತದೆ ವಯಸ್ಕರು ಹಾಗೂ ಮಕ್ಕಳಿಗೆ ಸರಳ ಮತ್ತು ಸಂಕೀರ್ಣವಾದ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅತ್ಯುನ್ನತ ಹಾಗೂ ಸಮಗ್ರ ಹೃದಯ ಆರೈಕೆ. ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್, ಸತ್ತೂರು, ಧಾರವಾಡ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ಈಗ ಉದಯೋನ್ಮುಖ ಕೃಷಿ ಉದ್ಯಮಿಗಳಾದ ಶ್ರೀ ಮಹಾವೀರ್ ಧರೆಪ್ಪನವರ್ ಹಾಗೂ ಕರಣ ದಂಡೀನ್ ಅವರೊಂದಿಗೆ ಹೋದ ರವಿವಾರ ನಾವು ಸಂದರ್ಶನ ಮಾಡಿದ್ವಿ. ಆ ಸಂದರ್ಶನದ ಮುಂದುವರೆದ ಭಾಗವನ್ನು ಇವತ್ತು ತಾವು ಕೇಳ್ತೀರಿ. ಇವರನ್ನು ಸಂದರ್ಶಿಸ್ತಾರ ಮಾಲಾ ಸಾಂಬ್ರಾಣಿ ಅವರು, ಕೇಳೋಣಂತ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕರಣ್ ಮತ್ತು ಮಹಾವೀರ್ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಕರಣ್ ಮತ್ತು ಮಹಾವೀರ್ ಇವರು ಕೃಷಿ ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ. ಇವರು RKVY ರಫ್ತಾರ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಮತ್ತು ರಫ್ತಾರ್ ಅಂದ್ರೆ ರಿಮ್ಯುನರೇಟಿವ್ ಅಪ್ರೋಚಸ್ ಫಾರ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ ರಿಜುವಿನೇಷನ್ ರಫ್ತಾರ್ ಯೋಜನೆ. ಕನ್ನಡದಲ್ಲಿ ಹೇಳುವುದಾದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೃಷಿ ಮತ್ತು ಸಂಬಂಧಿತ ವಲಯಗಳ ಪುನರುಜ್ಜೀವನಕ್ಕಾಗಿ ಸಂಭವನೀಯ ವಿಧಾನಗಳು ಅನ್ನುವಂತಹ ರಫ್ತಾರ್ ಈ ಯೋಜನೆಯ ಲಾಭವನ್ನ ಪಡ್ಕೊಂಡು ಕೃಷಿ ಉದ್ಯಮದಲ್ಲಿ ತೊಡಗಿದ್ದಾರೆ. ಇವರು ತಮ್ಮ ಕೃಷಿ ಉದ್ಯಮದ ಅನುಭವಗಳನ್ನ ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸದ್ಯ ಇವರು ಕೋಳಿ ಸಾಕಾಣಿಕೆಗಾಗಿ ಅಂದ್ರೆ ಪೌಲ್ಟ್ರಿಗಾಗಿ ಫೀಡ್ ಅಂದ್ರೆ ಆಹಾರವನ್ನ ತಯಾರಿಸುವ ಉದ್ಯಮ ಇವರದಾಗದ. ಬರೀ ಇವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕರಣ್, ಕೆಲ್ಸಕ್ ಹೋಗಿದ್ರೆ ನಿಮ್ಗೊಂದ್ ಸಂಬಳ ಅಂತ ಸಿಕ್ತಿತ್ತು, ಎಲ್ಲಾರ ಯಾವ್ದಾರ ಕಂಪ್ನಿಗೆ ಹೋಗಿದ್ರ, ನೌಕರಿಗೆ ಹೋಗಿದ್ರ, ಈಗೇನು ನಿಮ್ ಖರ್ಚು ನಿಭಾಯಿಸುವಷ್ಟು ನೀವು ದುಡಿತೀರಾ? ಅದನ್ನು ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿನ ಮಾಡ್ಕೋಬಹುದು ಮೇಡಮ್. ಸದ್ಯದ ಅನುಭವ ಹೆಂಗ ಮೂಮೆಂಟ್ ಹೆಂಗೈತೆ ಅಂದ್ರೆ ಮೇಡಮ್, ನಮ್ಮ ಮೇಲೆ ಡಿಪೆಂಡ್ಸ್ ಇರತ್ತೆ ಮೇಡಮ್. ನಿಮ್ಗೆ ಎಷ್ಟು ದುಡಿತಾ ಇದ್ರಿ ಹೇಳಲಿಕ್ಕೆ ಆಗ್ತದ? ತಿಂಗಳ ನಿಮ್ಗೆ ಎಷ್ಟು ಸಿಗ್ತದ ಲಾಭ ಖರ್ಚುಗಳು? ನಮಗೆ ಪ್ರೆಸೆಂಟ್ ಒಂದು 25-30 ಸಾವಿರ ಉಳಿತೈತ್ರಿ ಮೇಡಮ್ ಪ್ರೆಸೆಂಟ್ ರೀ. ನೀವು ಇನ್ನು ಸಣ್ಣವರು, ಇನ್ನು ಸಣ್ಣವರು ಈಗ ಶುರು ಮಾಡಿ. ಒಂದ ಫಾರ್ಮರ್ ಕೊಡ್ತಿದ್ರು, ಒಂದರ ಒಬ್ಬರ ರೈತರಿಗೆ ಕೊಡ್ತಿದ್ರು. ಅದರಿಂದ ನಿಮ್ಗೆ ಇಷ್ಟು ಲಾಭ ಆಗ್ಲಿಕ್ಕೆ ಹಂಗ ಒಂದ್ 7-8 ಫಾರ್ಮಿಗೆ ಕೊಟ್ಟು ನಾವು ಅಲ್ಲಿ ಮಲ್ಟಿಪ್ಲೈ ಮಾಡ್ಕೋಬಹುದು ಈಸಿಯಾಗಿ. ಆಮೇಲೆ ನೀವು ಬೇರೆದವ್ರಿಗೆ ಕೆಲಸ ಕೊಡ್ಬೋದು. ಮುಂದೆ ಹೊಳ್ಳಿ ಮತ್ತೆ ನಾವು ಇದು ಬೇರೆ ಕಂಪ್ನಿ ಜೋಡಿ ಕಾಂಪೀಟ್ ಕೊಟ್ಟು ಪ್ರೈಸ್ ಇಷ್ಟು ಉಳಿದೈತ್ರಿ. ದೊಡ್ಡ ದೊಡ್ಡ MNC ಇರ್ತೀವಿ ಈ ಕ್ಷೇತ್ರದೊಳಗೆ. ನೀವು ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಈ ಸಣ್ಣ ಉದ್ಯಮ ಸ್ಟಾರ್ಟ್ಅಪ್ಗಳು ಸ್ಪರ್ಧೆ ಮಾಡಬೇಕು, ಕಾಂಪಿಟೇಷನ್ ಮಾಡಬೇಕು. ಈ ರೈತರೇ ಉದ್ಯಮದಾರ ಆದಾಗ ಅವರು ಯಾವ ರೀತಿ ತಿಳುವಳಿಕೆ ಪಡ್ಕೋಬೇಕು, ಉದ್ಯಮ ಹೆಂಗ್ ನಡೆಸಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ನೀವು ಫೀಲ್ಡ್ ಸ್ಟಡಿ, ಮಾರ್ಕೆಟ್ ಸ್ಟಡಿ ಅಂತಾರ, ಅಂದ್ರ ನಮ್ಮಂತ ಕೆಲಸ ಇನ್ನು ಯಾರು ಮಾಡಕತ್ತಾರ, ಎಷ್ಟ್ ಲಾಭ ಪಡಕತ್ತಾರ, ನನಗೆ ಯಾರ ಜೊತೆ ಸ್ಪರ್ಧೆ ಐತಿ, ನಾ ಹೆಂಗ ನನ್ನನ್ನ ನಾನು ಉತ್ತಮ ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಿರ್ತೀರಿ, ರಿಸರ್ಚ್ ಮಾಡಿರ್ತೀರಿ, ಅಂದ್ರ ಅವ್ರಿವ್ರಿಗೆ ಕೇಳಿ ಎಲ್ಲ ನೀವು ಅಭ್ಯಾಸ ಮಾಡಿ ತಿಳ್ಕೊಂಡಿರ್ತೀರಿ, ಫೀಲ್ಡ್ ಸ್ಟಡಿ ಮಾಡಿರ್ತೀರಿ, ಆ ಕ್ಷೇತ್ರದೊಳಗೆ ಯಾರಾದ್ರೆ ಎಲ್ಲದನ್ನು ನೋಡಿ ಮಾಡಿರ್ತೀರಿ. ನೀವು ಅದನ್ನ ಹೆಂಗ್ ಮಾಡಿದ್ರಿ? ನಾವಂದ್ರೆ ಮೇಡಮ್, ಈಗ ಫಾರ್ಮರ್ಸ್ ಇಗ್ರಿ, ಫಾರ್ಮರ್ ಈಗ ರೈತರಿಗೆ ಹೋಗಿ ಭೇಟಿ ಹಾಕಿದ್ವಿ, ಅವ್ರು ಯಾವ ಫೀಲ್ಡ್ ಹಾಕ್ತಾರ ಅಂತ ನೋಡ್ತಿದ್ವಿ ಮೇಡಮ್. ಎಂತ ಆಹಾರ ಹಾಕ್ತಾರೆ, ಯಾವ ತರ ಆಹಾರ ಯಾವ ಸ್ಟೇಜ್ ಹಾಕ್ತಿದಾರೆ ಅಂತ ಅವ್ರಿಗೆ ಹೋಗ್ಬಿಟ್ಟು ನಾವು ನಮ್ ಕಂಪ್ನಿ ಬಗ್ಗೆ ನಾವು ಹೇಳ್ಕೊತಿದ್ವಿ ಅವ್ರಿಗೆ. ನಮ್ದು ಹಿಂಗ್ ಸ್ಟಾರ್ಟ್ ಮಾಡಿ ಅಗ್ರಿಕಾಲೇಜ್ ಅಲ್ಲಿ ಹಿಂಗೈತಿ, ಹೊಸ ಕಂಪ್ನಿ ಸ್ಟೂಡೆಂಟ್ ಸ್ಟಾರ್ಟ್ಅಪ್ ಅಂತ ಹೇಳ್ಕೊತಿದ್ವಿ. ಅವಾಗ ಹೌದನ್ಪ ಹಂಗಾರ ತೊಗೊಂಡ್ ಕೊಟ್ರಿ ಒಂದ್ ಬ್ಯಾಗ ಹಾಕಿ ನೋಡು ನಿಮ್ದು ಚಲೋ ಆದ್ರೆ ಈ ಪ್ರೊಡಕ್ಷನ್ ಅವ್ರದ್ದು ಒಂದ್ ಲೈನ್ ಹಾಕೊಂಡು ಬೇರೆ ಕಂಪ್ನಿದು ನಮ್ದು ಒಂದ್ ಹಾಕೊಂಡು ಯಾವ್ದು ಚಲೋ ಬರ್ತೈತಿ ಅದನ್ನ ನೋಡಿಕಾ ಸಹ ನಾವು ಡಿಸೈಡ್ ಮಾಡ್ತೇವೆ ಅಂತ ರೈತರು ಅಂತಿದ್ರು. ನಾವು ಅದ್ರ ಪ್ರಕಾರ ಅವ್ರಿ ಅದು ಕೋಳಿ ವಯಸ್ಸು ಇರ್ತೈತಲ್ರಿ, ಅದ್ ಎಷ್ಟನೇ ದಿವಸದ ಕೋಳಿ ಅಂತೇಳಿ ಅದ್ರ ತಕ್ಕ ಫೀಡ್ ಇರ್ತೈತ್ರಿ ಮೇಡಮ್ ಫಾರ್ಮುಲೇಷನ್ ರೀ. ಅದ್ರ ತಕ್ಕ ನಾವು ಫೀಡ್ ಫಾರ್ಮುಲೇಷನ್ ಮಾಡ್ಕೊಂಡು ಹೋಗಿ ಅವ್ರದ್ದು ಬೇರೆ ಕಂಪ್ನಿದವ್ರು ಏನ್ ಹಾಕ್ತಿದ್ರಲ್ರಿ ಅದ್ರದ್ದು ಒಂದು ನಮ್ದು ಒಂದು, ಅವ್ರದ್ದು 100 ಕೋಳಿ ಇದ್ರೆ ನಮ್ದು 100 ಕೋಳಿ, ಅವ್ರದ್ದು 500 ಕೋಳಿ ಇದ್ರೆ ನಮ್ದು 500 ಕೋಳಿ, ಒಂದ್ ಟೈಪ್ ಕಾಂಪಿಟ್ ಅಲ್ಲೇ ರೀ. ರೈತರ ಕಣ್ ಮುಂದನ ಅದನ್ನ ಪರೀಕ್ಷೆ ಮಾಡೋದ್ರಿ ಮೇಡಮ್, ಅಂದ್ರೆ ಯಾವ ಫೀಡ್ ಚೆನ್ನಾಗೈತಿ ಅವ್ರದ್ದು ನಮ್ದು, ಅವ್ರದಿಂದ ಅವ್ರ ಫೀಡ್ ಹಾಕೋದ್ರಿಂದ ಎಗ್ ಡ್ಯಾಮೇಜು ಸೈಜ್ ಎಗ್ ಸೈಜು ಅಂದ್ರೆ ಎಲ್ಲಾನು ಅಲ್ಲಿ ಕ್ಯಾಲ್ಕುಲೇಟ್ ಆಕೈತ್ರಿ ಮೇಡಮ್. ಆಮೇಲೆ ರೈತ ಬಾಂಧವರು ಬಹಳ ಶಾಣೆ ಇರ್ತಾರ, ಅವರು ಬಹಳ ಲಗುನ ಕಂಡು ಹಿಡ್ಕೋತಾರೆ ಎಲ್ಲ ಹಂಗಂತೇಳಿ ನಮ್ದು ಜಲ್ದಿ ಕ್ಲಿಕ್ ಆಗಿದ್ರಿ ಮೇಡಮ್. ಅವರಿಂದ ನಮಗ್ ಬಂದಿದ್ದ ಫೀಡ್ಬ್ಯಾಕ್ ಏನಂದ್ರಿ ಮೇಡಮ್, ನಿಮ್ ಫೀಡ್ ಎಲ್ಲದಕ್ಕಿಂತ ಚೆನ್ನಾಗೈತಿ, ನಿಮ್ದಿಂದ ನಮಗ ಕೋಳಿ ಮತ್ತ ಹೊಳಿ ತತ್ತಿ ಡ್ಯಾಮೇಜ್ ಬರುವಂಗಿಲ್ಲ, ಹೊಳಿ ಸಣ್ಣ ಸೈಜ್ ಬರುವಂಗಿಲ್ಲ, ಎಲ್ಲ ನಿಮ್ದು ಒಂದ್ ಲೆವೆಲ್ ಸೈಜ್ ಬರ್ತಾವು ನಮ್ಮ, ಅದರಿಂದ ನಮಗ್ ಉಳಿತಾಯ ಐತಿ. ಇಲ್ಲಿ ನಮ್ ಇವ್ರದೊಂದು ಒಂದ್ ಟ್ರೇ ಹೆಚ್ಚಿಗೆ ಬಂದ್ರು ಅಂದ್ರೆ ಅವ್ರಿಗೆ ಇಲ್ಲಿ ಲುಕ್ಸಾನ್ ರೀ ಮೇಡಮ್. ಹೆಂಗಂತಂದ್ರೆ ಈಗ ಅದ ಡ್ಯಾಮೇಜ್ ಬಂದಿರ್ತಾವ್ರಿ, ನಿಮ್ಮ ಸೈಜ್ ಕಮ್ಮಿ ಅವನ ತತ್ತಿ ಒಯ್ದುಲ್ರಿ ಮೇಡಮ್, ರೇಟ್ ಡೌನ್ ಮಾಡ್ತಾನ್ರಿ ರೈತರಿಗೆ, ಅವೆಲ್ಲ ಮ್ಯಾಟರ್ ಆಕೈತ್ರಿ ಮೇಡಮ್. ಅಲ್ಲಿ ಡ್ಯಾಮೇಜಸ್ ಅಂದ್ರೆ ಕಮ್ಮಿ ರೀ, ಅಂದ್ರೆ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ನಮ್ಗೆ ಕಮ್ಮಿ ರೀ, ಮತ್ತೊಳಗೆ ಕೋಳಿ ಸಾಯೋನಿಕೆ ಒಳಗೂ ಕಮ್ಮಿ ರೀ. ಆಮೇಲೆ ನೀವು ಈ ರೀತಿ ಸ್ಪರ್ಧಾತ್ಮಕವಾದಂತಹ ಏನು ಈ ಉದ್ಯಮ ಇದ್ದಾಗ ಈ ಒಳ್ಳೆ ಗುಣಮಟ್ಟದ ಒಂದು ಪ್ರಾಡಕ್ಟ್ ತಯಾರು ಮಾಡಿ ಅದರ ಜೊತೆಗೆ ರೇಟು ನೀವು ರೀಸನೇಬಲ್ ಇಡಬೇಕಾಗ್ತದೆ, ಅಂದ್ರೆ ರೈತರು ತಗೊಳ್ಳುವಂಗಿರ್ಬೇಕು. ಬಟ್ ನಾವು ಆಮೇಲೆ ರೈತರ ಅವ್ ಒಪ್ಕೊಂಡಪ್ಪ ಅಂತಂದ್ರೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬಹುದ್ರಿ, ಅಂದ್ರೆ ರೈತರು ತೃಪ್ತಿ ಆಗಿರ್ತಾನ್ರಿ. ಅವಾಗ ನಮಗೆ ನೀವು ರೇಟ್ ಹೆಚ್ಚಿಗೆ ಮಾಡಿದ್ರು ನಮಗೇನು ನುಕ್ಸಾನ್ ಇಲ್ಲ, ನೀವು ಮಾಡ್ರಿ ಅಂದಾಗ ನಾವು ಮಾಡಬಹುದ್ರಿ. ಅಂದ್ರೆ ನಾವು ಸ್ಟಾರ್ಟಿಂಗ್ ಮುಂದೆ ಮಾಡಕ್ ಬರುದಿಲ್ಲ ಮೇಡಮ್, ಸ್ಟಾರ್ಟಿಂಗ್ ನಾವು ಎಲ್ಲ ರೈತರಿಂದನು ಕೇಳಿ ಕಲ್ಕೊಳ್ಳೋದು ಬಹಳ ಇರ್ತದ್ರಿ ಮೇಡಮ್. ಈಗ ನಾವ ಡೈರೆಕ್ಟ್ ಆಗಿ ಹೊಸದಾಗಿ ನಾವು ನೀವು ಕೇಳ್ತೀರಿ ಅವ್ರಿಗೆ ಏನ್ ಪ್ರಾಬ್ಲಮ್ ಅದಾವ ನಿಮ್ಗೆ ಎಲ್ಲಾ ತರ ರೀ. ಈಗ ಅವ್ರು ನಮ್ ಫೀಲ್ಡಿಂದ್ರ ಒಂದ್ ಐದು ಫಾರ್ ಎಕ್ಸಾಂಪಲ್ ಐದ್ ರೇ ಜಾಸ್ತಿ ಆಯ್ತು ಅನ್ಕೋರಿ, ಅವ್ರಿಗೆ ಅಷ್ಟು ಪ್ರಾಫಿಟಬಿಲಿಟಿ ಜಾಸ್ತಿ ಆಗಿರುತ್ತೆ. ಹೌದಲ್ಲ, ಅಷ್ಟು ಲಾಭ ಪಡ್ಕೋತಾರ ಅವರು ಅಷ್ಟು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಅಷ್ಟು ಡ್ಯಾಮೇಜ್ ಕಮ್ಮಿ ಆದ್ರೆ ಅಷ್ಟು ಅವ್ರಿಗೆ ಲಾಭ ಅಡಿಷನಲ್ ಇನ್ಕಮ್ ಆಗುತ್ತೆ ಕಂಪ್ಲೀಟ್ಲಿ. ಅವಾಗ ನಾವು ಅವ್ರದ್ದು ಅದಕ್ಕಿಂತ ನಾವು ಒಂದು 10 ರೂಪಾಯಿ ಜಾಸ್ತಿ ಮಾಡಿ ಅಂದ್ರೆ ಅವ್ರಿಗೆ ಅಲ್ಲಿ 50 ರೂಪಾಯಿ ಲಾಭ ಆಗಿರುತ್ತೆ ಅವ್ರಿಗೆ. ಈ ಮಾರ್ಕೆಟ್ ಅಲ್ಲಿ ಅವ್ನು ಇನ್ನೊಬ್ರು ಯಾರಾದ್ರೂ 10 ರೂಪಾಯಿ ಕಮ್ಮಿ ಕೊಟ್ಟು ಬಟ್ ಕಮ್ಮಿ ಇದ್ದ ನಮ್ದು 10 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿದ್ರು ಅವ್ರದ್ದು 20 ರೂಪಾಯಿ ಲಾಭ ಜಾಸ್ತಿ ಆಗುತ್ತಿರುತ್ತೆ ನಮ್ಮಿಂದ. ಅಂದಿಯಲ್ಲಿ ಹೋಗಿ ಹೋಗೋದು ಇದ್ರ ಸಂಬಂಧ ರೀ ಮೇಡಮ್, ಅವ್ರಿಗೆ ತಿಳಿಸಿ ಹೇಳಕ್ರಿ. ಅಂದ್ರೆ ಅವ್ರಿಗೆ ಏನ್ರಿ ನಮ್ದು ಫೀಡಿಂಗ್ ರೇಟ್ ಹೈ ಇರತೈತಿ, ಇದು ಹೆಂಗ ಇವ್ರದ್ದು ಕಮ್ಮಿ ಐತಿ ಅಂತ ಹಿಂಗ ಫಿಕ್ಸ್ ಆಗಿಬಿಟ್ಟಿರ್ತಾರ್ರಿ ರೈತರು. ಅದಕ್ಕೆ ಇಲ್ಲಿ ನೋಡ್ರಿ ನಿಮ್ಗೆ ಕಮ್ಮಿ ಆಗಿದ್ದು ಇಲ್ಲೇ ತಗೊಂಡ್ ಹೊಂಟೈತಿ ಡ್ಯಾಮೇಜ್ ಅದು ಇದು ಅಂತ ಹೇಳಿ, ಇಲ್ಲಿ ನಮ್ದು ಜಾಸ್ತಿ ಇದ್ರು ನಿಮಗೆ ಇಲ್ಲಿ ಬರತೈತಿ ಲಾಭ ಬರಾಕತ್ತದೆ. ಯಾಕಂದ್ರೆ ನೀವು ಒಳ್ಳೆ ಗುಣಮಟ್ಟದ ಏನು ಆಹಾರ ಕೊಟ್ಟಿರಿ ಕೋಳಿ ಆಹಾರ ತಯಾರಿಸೋ. ಸದ್ಯಕ್ಕೆ ನಾವು ಮಾರ್ಕೆಟ್ ಗೆ ಕಂಪೇರ್ ಕೂಡ ಆಯ್ತು, ನಮ್ದೇನ್ ಜಾಸ್ತಿ ಒಂದು ಜಾಸ್ತಿ ಪ್ರೈಸ್ ಅಂತೀನಲ್ಲ. ನೀವು ಬೆಲೆಯನ್ನ ಕೂಡ ಸ್ಪರ್ಧಾತ್ಮಕವಾಗಿ ಕಡಿಮೆನ ಇಟ್ಟಿರಿ. ನೀವು ಕಂಪೇರ್ ಮಾಡಿದಾಗ ಬಹಳ ಕ್ವಾಲಿಟಿ ಲಾಭ ಕಡಿಮೆ ಮಾಡ್ಕೊಂಡಿರಿ, ಆದ್ರೆ ಒಳ್ಳೆ ಗುಣಮಟ್ಟದ ಉತ್ಪನ್ನವನ್ನ ಕೋಳಿ ಆಹಾರವನ್ನ ಕೊಟ್ಟಿರಿ. ಇನ್ನ ಬಹಳ ಮಂದಿ ಈ ಕಾರ್ಯಕ್ರಮ ಕೇಳ್ತಾರ, ರೈತ ಬಾಂಧವರೆಲ್ಲ ಕೇಳ್ತಾರ, ಅವ್ರ ಮನೆಯಲ್ಲಿ ನಿಮ್ ವಯಸ್ಸಿನ ಮಕ್ಕಳು ಇರ್ತಾರ, SSLC PUC ಓದಿರ್ತಾರ, ನಿಮ್ ಹಂಗ ಅಗ್ರಿ ಗ್ರಾಜುಯೇಟ್ಸ್ ಅಲ್ಲ, ಅಂದ್ರ ಕೃಷಿ ಪದವೀಧರರು ಇಲ್ಲದೆ ಇರಬಹುದು, ಅವರಿಗೆ ಇದನ್ ಕೇಳಿ ತಮ್ದ ಉದ್ಯಮ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಹೆಂಗ್ ಶುರು ಮಾಡಬೇಕು, ಮತ್ತೆ ಅವ್ರಿಗೆ ಒಂದ್ ಸ್ವಲ್ಪ ಐಡಿಯಾ ಕೊಡ್ರಿ ಏನ್ ಮಾಡಬಹುದು ಅಂತ ಹೇಳಿ ನಿಮ್ ಪ್ರಕಾರ. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ PUC ಮುಗಿಸಿರ್ತಾರ ಮನೆಯಲ್ಲಿ, ಅವ್ರು ಸಣ್ಣದಾಗಿ ಏನೋ ಅಲ್ಲಿ ಸಣ್ಣ ಜಾಬ್ ಮಾಡ್ತಿರ್ತಾರ, ಸಣ್ಣದಂದ್ರೆ ಯಾವ್ದೋ ಊರಲ್ಲಿ ಏನೋ ಮಾಡ್ತಿರ್ತಾರೆ, ಕೃಷಿ ಕಾರ್ಮಿಕರಾಗಿರ್ಬಹುದು, ಕೃಷಿ ಕಾರ್ಮಿಕರಾಗ್ತಿರ್ತಾರ. ಸೊ ಅವ್ರು ಏನ್ ಮಾಡಬಹುದು ಅಂದ್ರೆ, ಒಂದು ಅವ್ರ ಊರಲ್ಲಿ ಏನ್ ಮಾರ್ಕೆಟ್ ಅಲ್ಲಿ ಏನ್ ಗ್ಯಾಪ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನ್ ನೀಡ್ ಇದೆ ಅವ್ರ ಸರೌಂಡಿಂಗ್, ಫಾರ್ ಎಕ್ಸಾಂಪಲ್ ಅವ್ರ ಊರಾಗ ಏನ್ ಬೇಕು ಅವ್ರಿಗೆ, ಜನರಿಗೆ ಜನರಿಗೆ ಏನ್ ಬೇಕು. ಒಂದ್ ಕಸ್ಟಮರ್ ಮೇನ್ ಅಂದ್ರ ನಾವು ಥಾಟ್ ನಾವು ರೂಮಲ್ಲಿ ಕುಂತು ನಾವು ಏನ್ ಮಾಡಬಹುದು ಥಿಂಕ್ ಮಾಡೋಕ್ಕಿಂತ ಮಾರ್ಕೆಟ್ ಹೋಗ್ಬೇಕು ಫಸ್ಟ್. ಮಾರ್ಕೆಟ್ ಹೋಗಿ ಈಗ ಏನೇನೋ ಗ್ಯಾಪ್ ಅದಾವ್ರ ಮಾರ್ಕೆಟ್ ಅಲ್ಲಿ, ಬಹಳ ಗ್ಯಾಪ್ ಅದಾವ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ತತ್ತಿ ಪ್ರೊಡ್ಯೂಸ್ ಮಾಡೋರಿಗೆ ತತ್ತಿದ ಅಂಗಡಿ ಕೊಡೋರು ಕರೆಕ್ಟ್ ಕಡಿಮೆ ಇರ್ತಾರ. ಆಮೇಲೆ ಇನ್ನೊಬ್ರು ಏನೋ ಒಬ್ರು ಗೊಬ್ಬರ ಸಿಗ್ತಾರಲ್ಲ ಊರಲ್ಲಿ, ಒಬ್ಬೊಬ್ರು ಮಶ್ರೂಮ್ ಡಿಮ್ಯಾಂಡ್ ಇರುತ್ತೆ ನಿಯರ್ ಬೈ ಸಿಟಿಯಲ್ಲಿ, ಪರ್ಗಣ ಧಾರವಾಡಲ್ಲಿ ರೆಸ್ಟೋರೆಂಟ್ ಅಲ್ಲಿ ಮಶ್ರೂಮ್ ಡಿಮ್ಯಾಂಡ್ ಇರುತ್ತೆ, ಬೆಂಗಳೂರಿಂದ ತರಿಸಿರ್ತಾರ ಮಶ್ರೂಮ್. ಸೊ ನಮಗೆ ಯಾವ್ದೋ ಆಗಲಿ ನಾವು ಇದ ಕರೆಕ್ಟ್ ಅಂತ ಹೇಳಕ್ ಬರಲ್ಲ. ಆ ಮಾರ್ಕೆಟ್ಗೆ ಆ ಲೊಕೇಶನ್ ಅಲ್ಲಿ ಏನ್ ಮಾರ್ಕೆಟ್ ಗ್ಯಾಪ್ ಇದೆ, ಆಮೇಲೆ ಏನ್ ರೈತರಿಗೆ ಅಥವಾ ರೈತರಿಗೆ ಅಂತ ಅಲ್ಲ ಬೇರೆ ಯಾರಿಗಾದ್ರೂ ಹೋಟೆಲ್ದವ್ರಿಗೆ, ಆಮೇಲೆ ಕಿರಾಣಿ ಶಾಪ್ದವ್ರಿಗೆ, ಆಮೇಲೆ ಏನಾದ್ರು ಅಲ್ಲಿ ಏನಾಗುತ್ತೆ ಒಂದ್ ಏನಾದ್ರು ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಶೇಂಗಾ ಪ್ರೊಡ್ಯೂಸ್ ಆಗಿರುತ್ತೆ ಆ ಊರಲ್ಲಿ, ಅದನ್ನ ಪ್ರೊಸೆಸಿಂಗ್ ಯಾರು ಮಾಡ್ತಿರಂಗಿಲ್ಲ, ಡೈರೆಕ್ಟ್ಲಿ ಸೆಲ್ ಮಾಡ್ತಾರೆ, ಬರೀ ರಾ ಮೆಟೀರಿಯಲ್ ಸೆಲ್ ಮೌಲ್ಯವರ್ಧನೆ ಮಾಡಬೇಕು, ಮೌಲ್ಯವರ್ಧನೆ ಮಾಡುವ ಅಪರ್ಚುನಿಟಿ ಇರುತ್ತೆ ಅವ್ರಿಗೆ. ಅದು ಏನೋ ಮಾರ್ಕೆಟ್ ಅಲ್ಲಿ ಏನ್ ನೆಸೆಸಿಟಿ ಇದೆ, ಆಮೇಲೆ ಅದರಲ್ಲಿ ಅಮೌಂಟ್ ಪೇ ಮಾಡಕ್ ರೆಡಿ ಇದಾರೆ, ಅದನ್ನ ನಾವು ಸರ್ವಿಸ್ ಕೊಟ್ಟರೆ ಅಥವಾ ಸರ್ವಿಸ್ ಅಥವಾ ಪ್ರಾಡಕ್ಟ್ ಅದನ್ನ ನಾವು ಕೊಟ್ಟರೆ ರೈತರಿಗೆ ಅಥವಾ ಯಾರಾದ್ರು ಕಸ್ಟಮರ್ಗೆ, ಸೊ ಅದನ್ನ ಅವ್ರು ಮೊದಲು ಸ್ಟಡಿ ಮಾಡ್ಬೇಕು ಮೇಡಮ್ ಮೊದಲು. ಆಮೇಲೆ ಕೆಲಸ ಮಾಡಿ ಅದ್ರ ರಿಲೇಟೆಡ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಅಡ್ಡಾಡಬೇಕು, ಅದ್ರ ರಿಲೇಟೆಡ್ ಜನರಿಗೆ ಜನರ ಜೊತೆ ಮಾತಾಡಬೇಕು ಆ ಮಾರ್ಕೆಟ್ ರಿಲೇಟೆಡ್. ಅವಾಗ ಅವ್ರಿಗೊಂದು ಐಡಿಯಾ ಬರುತ್ತೆ. ಆಮೇಲೆ ಒಂದ್ಸಲ ಅವ್ರಿಗೆ ಐಡಿಯಾ ಬಂದ ಮೇಲೆ ಲೈಕ್ ಐಡಿಯಾ ಅದನ್ನ ಅಂದ್ರೆ ಈ ಊರೊಳಗೆ ಏನ್ ಬೇಕು ಎದ್ರ ಕೊರತೆ ಅದ, ನಾ ಇದನ್ನ ಮಾರಿದ್ರೆ ತಗೊಳಕು ಜನ ಅದಾರ, ರೊಕ್ಕ ಕೊಡಕು ಜನ ಅದಾರ, ನಾ ಲಾಭಾನು ಮಾಡ್ಕೋಬಹುದು. ಅದನ್ನ ಒಂದ್ ಅವ್ರಿಗೆ ಮಾರ್ಕೆಟ್ ಐಡಿಯಾ ಬಂತಂದ್ರ ಸಣ್ಣದಾಗಿ ಚಲೋ ಮಾಡ್ಬೇಕ್ರಿ ಮೇಡಮ್. ಸಣ್ಣದಾಗಿ ಬಹಳ ಹೋಗಿಲೆ ರೊಕ್ಕ ಕೂಡಿಸಿ ಸಾಲ ತಂದು ಮಾಡಬಾರ್ದು. ಆಮೇಲೆ ಸಣ್ಣದಾಗಿ ಮಾಡಿ ಟೆಸ್ಟ್ ಮಾಡ್ಬೇಕು, ಯಾಕಂದ್ರೆ ನಾವು 10 ಐಡಿಯಾ ಇದಾಗ ಅದ್ರ ಒಂದ್ ಐಡಿಯಾ ವರ್ಕ್ ಆಗಿರ್ತಾವ. ಅದಕ್ಕೆ ನಾವು ಈಗ ನನಗೆ ಅನಿಸಾಕತೈತಿ ಇಲ್ಲಿ ಎಗ್ ಮಾರ್ಕೆಟ್ ಎಗ್ ಮಾರ್ಕೆಟ್ ಲಿಂಕೇಜ್ ಇಲ್ಲ ಅಂತಂದ. ಸೊ ಅದನ್ನ ನಾವು ಸ್ಟಾರ್ಟ್ ಮಾಡಬೇಕು ಸಣ್ಣ ಪ್ರಮಾಣ, ಒಂದೊಂದ್ ಸಣ್ಣ ರೈತನ ಜೊತೆ ಸ್ಟಾರ್ಟ್ ಮಾಡಬಹುದು. ಅದು ನಮಗೆ ಚಲೋ ಅನ್ಸಕೈತಿ, ಮಾರ್ಕೆಟ್ ಚಲೋ ಅನ್ಸಕತ್ತೆ, ಆಮೇಲೆ ಅದನ್ನ ನಾವು ಸ್ಕೇಲ್ ಮಾಡುವ ಇನ್ನು ದೊಡ್ಡ ಪ್ರಮಾಣದಿಂದ ಮಾಡಬಹುದು ಅಂತ ಅನ್ಸತ್ರ ಅದನ್ನ ಅವ್ರು ಬೆಳೆಸ್ಕೊಂತ ಹೋಗ್ಬೋದು. ಸೊ ಇದು ಒಂದು ಐಡಿಯೇಷನ್ ಫೇಸ್, ಪ್ರೊಟೋಟೈಪ್ ಡೆವಲಪ್ಮೆಂಟ್ ಫೇಸ್ ಅಂತಾರೆ. ಸೊ ಅದಾದ್ಮೇಲೆ ಮೇಡಮ್ ಈಗ ಆಮೇಲೆ ಅದ ಪ್ಯಾರಲಲ್ಲಿ ಅದ್ರ ಜೊತೆನ ಗೌರ್ಮೆಂಟ್ ಸ್ಕೀಮ್ಗೆ ಅಪ್ರೋಚ್ ಆಗ್ಬೇಕು, ರಫ್ತಾರ್ ಆಗಲಿ ನಬಾರ್ಡ್ ಆಗಲಿ, ಆಮೇಲೆ ಯಾರಾದ್ರೂ ಉದ್ಯಮಿ ಆಲ್ರೆಡಿ ಮಾಡ್ತಿದ್ದೆ ಅವ್ರಿಗೆಲ್ಲ ಅಪ್ರೋಚ್ ಆಗ್ಬೋದು. ನಮಗೆ ಹಿಂಗೆ ಮಾಡತ್ತೇನೆ ಇನ್ವೆಸ್ಟ್ಮೆಂಟ್ ಕೊಡ್ರಿ, ಆಮೇಲೆ ಈಗ ಬೇರೆ ಬೇರೆದವ್ರು ಏನ್ ಮಾಡ್ರಿ ಫೌಂಡೇಶನ್ ಅಂತಿದೆ, ವಿಲ್ ಅಗುರು ಅಂತಿದೆ, ಸೋಷಿಯಲ್ ಅಲ್ಪ ಅಂತಿದೆ ಮೇಡಮ್, ಆಮೇಲೆ ಉಪಾಯ ಸೋಷಿಯಲ್ ವೆಂಚರ್ಸ್ ಅಂತಿದೆ. ಸಿಕ್ಕಾಪಟ್ಟೆ ನೀವು ಆನ್ಲೈನ್ ಅಲ್ಲಿ ಬರೀ ಸರ್ಚ್ ಮಾಡಿದ್ರೆ ಐ ವಾಂಟ್ ನೀವು ಚಾಟ್ ಜಿಪಿಟಿ ಯೂಸ್ ಮಾಡಬಹುದು ಎಸ್ಪೆಷಲಿ. ಅದನ್ನ ಸರ್ಚ್ ಮಾಡ್ರೆ ನಾ ಹಿಂಗೆ ಸ್ಟಾರ್ಟ್ಅಪ್ ಮಾಡ್ಬೇಕಂತ ಮಾಡಿ ಯಾವ್ದು ನಮಗೆ ಗೌರ್ಮೆಂಟ್ ಸ್ಕೀಮ್ ಯಾವ್ದಾವ ಅಂತ ಸರ್ಚ್ ಮಾಡ್ರೆ ಒಂದು ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ನಿಮ್ಗೆ ಒಂದು ನೂರು ಲಿಸ್ಟ್ ಬರ್ತಾವ್ರು. ಬೈರಾಕ್ ಅಂತಿದೆ ಮೇಡಮ್, ಬೈರಾಕ್ ಅಲ್ಲಿ ಬಿಗ್ ಗ್ರ್ಯಾಂಟ್ ಅಂತಿದೆ. ಸೊ ಸಿಕ್ಕಾಪಟ್ಟೆ ಅಪರ್ಚುನಿಟಿ ಗೂಗಲ್, ಯಾಕಂದ್ರೆ ಈಗಿನ ಟೈಮ್ದಾಗ ಗೂಗಲ್ ದಾಗ ಇಂಟರ್ನೆಟ್ ಎಲ್ಲಾರ್ಗೂ ಗೊತ್ತು, ಅದರ ಸರಿಯಾಗಿ ಉಪಯೋಗ ಮಾಡಬೇಕು. ಸರ್ಚ್ ಮಾಡ್ರೆ ಅದನ್ನ ಗೌರ್ಮೆಂಟ್ ಅಲ್ಲಿ ಯಾವ ಸ್ಕೀಮ್ ಅದಾವ ನಿಮ್ಗೆ ಯಾವ ಅಪ್ಲೈ ಹಾಕೋ ಅಂತ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಅದಕ್ಕೆ ಅಪ್ಲೈ ಮಾಡ್ಬೇಕು. ಅದನ್ನ ಅಪ್ಲೈ ಮಾಡಕ್ ಇನ್ನೂ ಹೆಂಗ್ ಬೆಟರ್ ಅಪ್ಲೈ ಮಾಡಬಹುದು, ಏನ್ ನಾವು ಮಿಸ್ ಮಾಡತ್ತೆ, ಯಾಕಂದ್ರೆ ನಮ್ಗೆ ಸೆಲೆಕ್ಟ್ ಆಗತ್ತಿಲ್ಲ. ಒಂದ್ಸಲ ನಿಮ್ಗೆ ಅಮೌಂಟ್ ಬಂತಂದ್ರೆ ಅದನ್ನ ಅದೇ ರೀತಿಯಾಗಿ ನಾವು ಅದನ್ನ ಪ್ರಮಾಣದಾಗ ಬೆಳೆಸ್ಕೊಂತ ಹೋಗ್ಬೇಕು. ಸ್ವಲ್ಪ ಸ್ವಲ್ಪ ನಾವು ಸ್ವಂತ ಬಡವಾಳ ಹಗ್ಗಕ್ಕೆ ರೆಡಿ ಇರಬೇಕು, ಸ್ವಲ್ಪ ರಿಸ್ತವಾಗಿ ರೆಡಿ ಇರಬೇಕು. ಆಮೇಲೆ 24/7 ಅದ್ರ ಬಗ್ಗೆ ಯೋಚನೆ, ಅದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾಗ ಶ್ರಮ ಪಡ್ಬೇಕಾಗತ್ತೆ. ಇವನ್ ನಾವು ಬಹಳ ಸಣ್ಣವರು, ನಾವು ಒಟ್ಟು ಮನುಷ್ಯಾಗಂದ್ರ ಅದು ಬಹಳ ಕ್ಯೂರಿಯಸ್ ಇರ್ಬೇಕು ಮನುಷ್ಯ, ಆಸಕ್ತಿ ಇರ್ಬೇಕು ಎಲ್ಲದ್ರಾಗು, ಕ್ವಶನ್ ಕೇಳ್ಬೇಕು ಹೋದವ್ರಿಗೆಲ್ಲ. ಆಮೇಲೆ ನಾಚಿಕೆ ಪಟ್ಕೋಬಾರ್ದು, ಯಾಕಂದ್ರೆ ನೀವು ನಿಮ್ ಉತ್ಪನ್ನ ಮಾರಾಟ ಮಾಡ್ಬೇಕು, ನಾಚ್ಕೋಬಾರ್ದು. ಆಮೇಲೆ ಏನಾಗುತ್ತೆ ಮೇಡಮ್, ಬಾಳ ಮಂದಿ ಏನೊಂದ ಬಿಸ್ನೆಸ್ ಮಾಡ್ತಂದಾಗ ಎಲ್ಲಾರು ಈಗ ನಮಗಾದ್ರೂ ಬಾಳ ಮಂದಿ ಸ್ಟಾರ್ಟಿಂಗ್ ಏನ್ ಮಾಡತ್ತಾರವ್ರು, MBA ಮಾಡಿ ಓದ್ಬೇಕಿತ್ತು, ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡತ್ತಾರ ಅನ್ಕೊಂತಿರ್ತಾರ ಬಹಳ ಜನ. ಸೊ ಬಹಳ ಜನ ಬಾಳ ಬಾಳತ್ತಾರ ಅಂತಿರ್ತಾರ, ಬಟ್ ಅದನ್ನ ನೀವು ನಿಮ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಸೊ ನೀವ್ ಏನ್ ಮಾಡತ್ತೀರಿ, ನೀವ್ ಏನ್ ಮಾಡತ್ತೆ ಜನ ಏನೋ ಅಂತ ಅಂದ್ರು, ಬಟ್ ಅದನ್ನ ಆ ಚರ್ಮ ತಿಕ್ಕ ಚರ್ಮ ಅಂತಾರ, ಎಮ್ಮಿ ಚರ್ಮ ಮಾಡ್ಕೋಬೇಕು, ಎಲ್ಲವನ್ನು ಸ್ವೀಕಾರ ಮಾಡ್ಬೇಕು. ಸಮಟೈಮ್ಸ್ ಯು ಶುಡ್ ಬಿ ವಿಲಿಂಗ್ ಟು ಬಿ ಫುಲಿಶ್ ಅಂದ್ರೆ ನೀವು ಸ್ವಲ್ಪ. ಸೊ ಆತರ ಇರ್ಬೇಕು. ಆಮೇಲೆ ಮೇನ್ ಅಂದ್ರೆ ನಾನು ಬಾಳ ಕಡೆ ಎಲ್ಲ ಕೇಳ್ಬೇಕಾದ್ರೆ ನಾನು ಬಾಳ ಕಡೆ ಕೇಳ್ತಿರ್ತೇನೆ ಟಾಕ್ಸ್. ಸೊ ನೀವು ಯಾವತ್ತು ಬಿಡಕ್ ಹೋಗ್ಬಾರ್ದು, ನೆವರ್ ಗಿವ್ ಅಪ್, ನೆವರ್ ಗಿವ್ ಅಪ್. ಸೊ ಓನ್ಲಿ ಸಕ್ಸಸ್ ಅಂಡ್ ಫೇಲ್ಯೂರ್ ಡಿಫ್ರೆನ್ಸ್ ಅಂದ್ರೆ ನೆವರ್ ಗಿವ್ ಅಪ್ ಅಂದ್ರೆ ಒಬ್ಬ ಯಾರೊಬ್ಬ ಬಿಟ್ಟಿರಂಗಲ್ಲ, ಅವನ ಮೇಬಿ ಸಕ್ಸಸ್ಫುಲ್ ಹಾಕಂದ್ರೆ ಮಾರ್ಕೆಟ್ ನಾವು ಎರಡು ಜನ ಜಾಸ್ತಿ ಜನ ಇರ್ಕೋತ ಹೋಗಿರಿ, ಅವ್ನು ಸಕ್ಸಸ್ಫುಲ್ ಹಾಕಂದ್ರೆ ಅಷ್ಟೇ. ಬಹಳ ಸಿಂಪಲ್ ಲಾಜಿಕ್ ಐತಿದ್ದಾರೆ. ಸೊ ಜಸ್ಟ್ ಯು ಡೋಂಟ್ ಗಿವ್ ಅಪ್, ಜಸ್ಟ್ ಡೋಂಟ್ ಡೈ ಅಷ್ಟೇ. ಮತ್ತ ಕರಣ್ ಏನ್ ಹೇಳ್ತಿರಪ್ಪ ನೀವು, ಈಗ ಬಹಳ ಮಂದಿ ಏನಂತ ತಿಳ್ಕೊಂಡ್ಬಿಡ್ತಾರ, ಸ್ಟಾರ್ಟ್ಅಪ್ ಅನ್ನೋ ಶಬ್ದ ಕೇಳುತ್ತಲೇ ಅದು ಏನೋ ಬ್ಯಾರದೈತಿದ್ದ ಅಂತ ತಿಳ್ಕೊಂಡ್ಬಿಡ್ತಾರ. MBA ಕಲ್ತವ್ರಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅದು ಅದ ಸ್ಟಾರ್ಟ್ಅಪ್ ಅಂದ್ರೆ ನಮ್ ಕನ್ನಡದಾಗ ನಾವು ಒಂದ್ ಸ್ವಂತ ವ್ಯಾಪಾರ ಮಾಡುದ ಹೌದಲ್ರಪ್ಪ. ಹ ನೋಡ್ತೀವಿ ಗಲೀಚ ಅಂತ ಹೇಳಿ ಹೇಳ್ತಾರ, ಅದು ಕೂಡ ಏನೋ ಅದನ್ನು ಸ್ಟಾರ್ಟ್ಅಪ್. ನೀವು ಹೊಸ ರೀತಿ ಚಾ ಮಾಡ್ತೀರಿ, ಬ್ಯಾರೆದವ್ರಕ್ಕಿಂತ ಮಣ್ಣಿನ ಗಡಿಗೆಯೊಳಗ್ ಮಾಡ್ತೀರಿ, ನೋಡ್ರಿ ಅದೊಂದು ಸಣ್ಣ ಐಡಿಯಾ ಇತ್ತು. ಚಾ ನಾವ್ ಎಲ್ಲಾ ಬಾಳ್ ಕುಡಿತೀವಿ ಅಂತ ಅದನ್ನ ಉಪಯೋಗ ಮಾಡ್ಕೊಂಡು ಅದ್ರೊಳಗ ಹೊಸ ವ್ಯಾಪಾರ ಸ್ಟಾರ್ಟ್ಅಪ್. ನೀವು ಸ್ಟಾರ್ಟ್ಅಪ್ ಈ ದೊಡ್ಡ ದೊಡ್ಡ ಶಬ್ದ, ಈ ಸ್ಟಾರ್ಟ್ಅಪ್ ಏನು, ಸ್ಟಾರ್ಟ್ಅಪ್ ಅಂದ್ರೆ ನಿಮ್ ಪ್ರಕಾರ ಯಾವ್ದೋ ರೀತಿಯೊಳಗು ಮಾಡಬಹುದು ಮೇಡಮ್. ಸ್ಟಾರ್ಟ್ಅಪ್ ಅಂತಂದ್ರೆ ಈಗ ನಾವು ಮಾಡತ್ತೀವಿ ಇದು ಅಷ್ಟೇ ಅಂತಲ್ರಿ ಮೇಡಮ್, ಈಗ ಕುರಿದು ಅದ್ರೊಳಗ ಬರ್ತೈತೆ, ಕುರಿ ಸಾಕಾಣಿಕೆ ಮಾಡಬಹುದು, ರಸಗೊಬ್ಬರ ತಯಾರಿಕೆ ಮಾಡಬಹುದು. ಸೈಲೇಜ್ ಬಹಳ ಡಿಮ್ಯಾಂಡ್ ಇದೆ ಮೇಡಮ್. ಸೈಲೇಜ್ ಅಂದ್ರೆ ಅದನ್ನ ಯಾವಪ್ಪ ಅಂದ್ರ ಈ ಮೇವನ ಅದನ್ನ ಒಂದು ಒಂದು ಗಾಳಿ ಇಲ್ಲಾರ ಜಾಗದ ಹಾಕಿ ಅದನ್ನ ಪ್ಯಾಕ್ ಮಾಡಿ ಮಾರೋದು ಅಂತ ಸೈಲೇಜ್. ಹಾ ಮತ್ತೆ ಎಷ್ಟೊಂದು ಅವಕಾಶ ಅದಾವ ತಮ್ಮ ಸುತ್ತಮುತ್ತಲಿನ ಜಗತ್ತಿಗೆ ಕಣ್ಣು ತಕ್ಕೊಂಡು ಯಾರು ಏನ್ ಬೇಕು ಅದನ್ನು ಕೊಡಬೇಕು, ಸ್ಪರ್ಧಾತ್ಮಕ ಬೆಲೆಯೊಳಗೆ ಕೊಡಬೇಕು, ಶ್ರಮ ಪಡಬೇಕು. ಹೌದಿಲ್ರಪ್ಪ ಅಂದ್ರೆ ಅದರಿಂದ ರೈತರಿಗೂ ಅನುಕೂಲ ಆಗತ್ತೆ ಅಂದ್ರೆ ನಮ್ದು ಏನ್ ಇರ್ಬೇಕಂದ್ರೆ ಮೋಟಿವ್ ರೀ ಮೇಡಮ್, ನಮ್ಮಿಂದ ರೈತರಿಗೆ ಅನುಕೂಲ ಆಗಿರ್ಬೇಕ್ರಿ. ಅಂದ್ರೆ ಯಾವ್ದೋ ಒಂದು ಸ್ಟಾರ್ಟ್ಅಪ್ ಮಾಡಿದಾರೆ ರೈತರ ಸ್ಟಾರ್ಟ್ಅಪ್ ಮಾಡಿದಾರೆ ಅಂದ್ರೆ ಅಂದ್ರೆ ಈ ತರ ಕಮರ್ಷಿಯಲ್ ಆಗಿ ಮಾಡಕತ್ತವ್ರಿ, ರೈತರಿಗೆ ಅನುಕೂಲ ಆಗೋಂಗ್ ಮಾಡ್ಬೇಕ್ರಿ. ರೈತರ ಏನರ ಸ್ಟಾರ್ಟ್ಅಪ್ ಮಾಡ್ಕೊಳಕತ್ರ ಹೇಳಿದ್ನಲ್ರಿ ಮೇಡಮ್, ಕುರಿ ಕೋಳಿ ಮತ್ತೆ ಇದು ಹೈನುಗಾರಿಕೆ ಈ ಟೈಪ್ ಮಾಡ್ಕೊಂಡ್ರೆ ಅವ್ರಿಗೆ ಅಂದ್ರೆ ಅವ್ರ ಹೊಲದಾಗನ ಅವ್ರಿಗೆ ಸಿಗ್ತೈತ್ರಿ ಮೇಡಮ್ ರಾ ಮೆಟೀರಿಯಲ್ಸ್ ರೀ. ಅದರಿಂದ ಅವ್ರಿಗೆ ಇನ್ನೂ ಹೆಚ್ಚಿಂದ ಪ್ರಾಫಿಟ್ ಮಾಡ್ಕೋಬಹುದ್ರಿ ಮೇಡಮ್ ಅವ್ರು. ನಾ ಇಬ್ಬರಿಗೂ ಕೇಳ್ತೀನಿ ಈಗ, ಮನಿಯೊಳಗೆ ಏನಂತಾರ ಮಹಾವೀರ್ ಮತ್ತ ಕರಣಗ, ಯಾಕ್ರಪ್ಪ ನೀವು ವ್ಯಾಪಾರ ಮಾಡಕ್ ನಿಂತೀರಿ, ಸ್ಟಾರ್ಟ್ಅಪ್ ಮಾಡಕ್ ನಿಂತೀರಿ, ನೌಕರಿಗೆ ಹೋಗ್ರಿ ಅಂತ ಹೇಳಂಗಿಲ್ಲ? ಈಗ ಸದ್ಯ ಹೆಂಗದ ಡೈಲಿ ಫೈಟ್ ಮಾಡೋದ್ರಿ ಮೇಡಮ್? ಈಗೆಲ್ಲ ಅಗ್ರಿಕಲ್ಚರ್ ಪೋಸ್ಟ್ ಅದಕ್ಕೆ KMF ಎಲ್ಲ ನೋಟಿಫಿಕೇಶನ್ ಬಿಟ್ಟೆ ಬಿಡತ್ತಾರ ಮೇಡಮ್. ಅಲ್ಲಿ ಹೋಗ್ರಿ ಹಾಕ್ರಿ ಅಪ್ಲಿಕೇಶನ್ ಅರ್ಜಿ ಹಾಕ್ರಿ ಹೋಗ್ರಿ ಜಾಯ್ನ್ ಆಗ್ರಿ ಇದೇನ್ ಮಾಡತ್ತಿರಿ ಇದೆಲ್ಲ ನಿಮ್ಗೆ ಅದು ನಡೆಯುದಲ್ಲ, ಈಗ ಸಣ್ಣ ವಯಸ್ಸು ಐತಿ ಮುಂದ್ ಬೇಕಾರ ಮಾಡೋಂತ್ರಿ, ಈ ಟೈಪ್ ಮನಿಯಿಂದ ಬರೋ ಫೀಡ್ ಬ್ಯಾಕ್ ನಮ್ಮ ಪೇರೆಂಟ್ಸ್ ಹೇಳೋದು ಹಿಂಗ್ರಿ ಮೇಡಮ್. ಆದ್ರ ಸಹಕಾರ ಕೊಟ್ಟಾರ ಮಾಡ್ಲಿಕ್ಕೂ ಬಿಟ್ಟಾರ, ಅದ್ರ ಸಪೋರ್ಟ್ ಅವ್ರ ಅವರಿಂದನಲ್ರಿ ಮೇಡಮ್. ಎಲ್ಲಾರಿ ಮತ್ತೆ ಸ್ಟಾರ್ಟಿಂಗ್ ರೀ ಈಗ ಸ್ವಲ್ಪ ಅಂದ್ರೆ ಏನೋ ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇರಬೇಕು, ಎಲ್ಲ ನಮ್ಗೆ ಸಬ್ಸಿಡಿ ಮತ್ತೆ ಕಾಲೇಜಿಂದ ನಾವೆಲ್ಲ ಅನುಕೂಲ ತಗೊಂಡೇ ಬಂದ್ರು ರೀ, ಸ್ವಲ್ಪ ಸ್ವಲ್ಪ ಮನೆಯಿಂದನೂ ಇರಬೇಕ್ರಿ ಮೇಡಮ್. ಪೂರಾ ಅತಿಸಿನೂ ನಮಗ ಏನಿಲ್ದಾರ್ದ ಮಾಡಕ್ ನಡೀದಿಲ್ರಿ ಮೇಡಮ್. ಹೌದಲ್ಲ, ಸ್ವಲ್ಪ ನೀವು ನಿಮ್ದು ಬಂಡವಾಳ ಹಾಕ್ಬೇಕಾಗ್ತದೆ. ಅದ್ರಾಗ ಅವರು ಸಪೋರ್ಟಿವ್ ಅದಾರ ಮೇಡಮ್, ಮಾಡ್ರಿಪ್ಪ ಮತ್ತೆ ಒಟ್ಟು ಮಾಡಾತಿರಿ ಚಲೋ ಮಾಡ್ರಿ ಅಂದ್ರೆ. ನೀವು ಪಾಲಕರಿಗೆ ಏನ್ ಹೇಳ್ತೀರಿ? ಈಗ ನೀವು ಬರೇ 25 ವಯಸ್ಸಿನವರಿಬ್ರು, ನೀವು ಇದನ್ನ ಬಹಳಷ್ಟು ಮಂದಿ ಪಾಲಕರು ಕೇಳ್ತಿರ್ತಾರ, ಆ ಪಾಲಕರಿಗೆ ನೀವೇನ್ ಹೇಳ್ತೀರಿ? ನಿಮ್ ಮಕ್ಕಳು ವ್ಯಾಪಾರ ಮಾಡ್ತೀನಿ, ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದ್ರೆ ಅವ್ರ ಹೆಂಗ್ ಸಹಕಾರ ಕೊಡ್ಬೇಕು, ಏನ್ ಹೇಳ್ತೀರಿ ನೀವು? ಸಹಕಾರ ಅಂದ್ರೆ ಮೇಡಮ್ ಇದ್ದಿದ್ರೊಳಗ ಅಂದ್ರೆ ಅವ್ರದ ಅವ್ರ ಒಬ್ಬೊಬ್ಬರದ ಎಲ್ಲರದು ಸೇಮ್ ಇರಂಗಿಲ್ರಿ ಮೇಡಮ್. ಅವ್ರದ ಬ್ಯಾಕ್ಗ್ರೌಂಡ್ ಏನೈತಿ, ಅವ್ರ ಕಡೆ ಎಷ್ಟು ಇನ್ವೆಸ್ಟ್ ಮಾಡಬಹುದು ಅಂದ್ರೆ 1 ಲಕ್ಷದಿಂದ ಮಾಡುವುದವ್ರಿ ಮೇಡಮ್. ಅಂದ್ರೆ ಸ್ಟಾರ್ಟ್ಅಪ್ ಗಳ್ರಿ ಅವ್ರದ ನೋಡ್ಕೊಂಡು ಸಿಚುವೇಶನ್ ನೋಡ್ಕೊಂಡ್ರಿ ಇದ್ದಿದ್ರಾಗ್ರಿ. ಈಗ ಅವ ಅವ್ರ ಮಗ ರೀ ಏನೋ ದೊಡ್ಡದ ಮಾಡ್ತಾನ ಅಂತಿರ್ತಾನು, ಬಟ್ ಬ್ಯಾಕ್ ಸಪೋರ್ಟ್ ಇರಂಗಿಲ್ರಿ. ಅಂತವ್ರಿಗೆ ಏನ್ ಮಾಡಕ್ ಬರೋದಿಲ್ರಿ ಮೇಡಮ್ ಅಲ್ಲಿ. ಯಾಕಂದ್ರೆ ನಾವು ಮತ್ ಪೇರೆಂಟ್ಸ್ ನಲ್ಲಿ ಸಿಗಿಸ್ದಂಗ ಆಕತ್ರಿ. ಅದೇನೋ ಎಲ್ಲ ಇದ್ದು ಬ್ಯಾಡ ಬ್ಯಾಡ ಅಂತಿರ್ತಾರಲ್ರಿ ಮೇಡಮ್, ಅವ್ರಿಗೆ ಒಂದು ನಾವು ಹೇಳ್ಬೋದ್ರಿ. ಅಂದ್ರೆ ಅವ್ರಿಗೆ ಬ್ಯಾಂಕ್ ಸಪೋರ್ಟ್ ಅಂದ್ರೆ ಹೊಲ ಬಹಳ ಇರ್ತೈತ್ರಿ, ಇನ್ಕಮ್ ಜಾಸ್ತಿ ಇರ್ತೈತ್ರಿ, ಅವ್ರ ಮಗ ಏನೋ ಇನ್ನು ಬಿಸ್ನೆಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತೈತ್ರಿ ಅವಂಗ, ಅವ್ರಿಗೆ ಅವ್ರ ಸಪೋರ್ಟ್ ಮಾಡಬಹುದ್ರಿ ಮೇಡಮ್. ಯಾವ ತರ ಅಂದ್ರೆ ಆಮೇಲೆ ದೊಡ್ಡದಾಗೆ ಶುರು ಮಾಡ್ಬೇಕು ಅಂತ ಏನು ಇರಂಗಿಲ್ಲ, ಸಣ್ಣ ಶುರು ಮಾಡಿದ್ರು ಅದ ಮುಂದೆ ಬೆಳೆದು ದೊಡ್ಡ ಕಂಪನಿ. ನಾವು ಕೆಲವು ಸಕ್ಸಸ್ ಸ್ಟೋರೀಸ್ ಅಂದ್ರೆ ಯಶೋಗಾಥೆಗಳನ್ನ ಕೇಳಿದಾಗ ಗೊತ್ತಾಗ್ತದೆ, ಬಹಳ ಸಣ್ಣದಾಗಿ ಶುರು ಮಾಡಿದಂತಹ ಕಂಪನಿಗಳು ಬಹಳ ದೊಡ್ಡ ಮಟ್ಟದೊಳಗ ಬೆಳೆದವ. ಈಗ ಧೀರುಭಾಯಿ ಅಂಬಾನಿ ಅವರು ಪೆಟ್ರೋಲ್ ಹಾಕ್ತಿದ್ರಂತ ಪೆಟ್ರೋಲ್ ಪಂಪ್ನಾಗ, ಅವ್ರು ತಮ್ಮ ತಲೆ ಉಪಯೋಗ ಮಾಡಿಕೊಂಡು ಯಾವ ಮಟ್ಟಕ್ಕೆ ಬೆಳೆದ್ರು ಎಲ್ಲಾರ್ಗು ಗೊತ್ತು. ಆಮೇಲೆ ಜಾಸ್ತಿ ಕ್ಲಿಕ್ ಆಗಿದ್ದು ಅಂತವ್ರಿ ಮೇಡಮ್ ಇಲ್ಲಿ ಈಗ ಪಟಕನ ಎಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಮಾರ್ಕೆಟ್ ಬಗ್ಗೆ ಐಡಿಯಾ ಇರಂಗಿಲ್ಲ, ನಾ ಅಮೌಂಟ್ ಪಡ್ಕೊಂಡು ತಗೋಬೇಕು 2 ವರ್ಷ ಆದ್ಮೇಲೆ ನಂಗೆ ಲಾಭ ಬೇಕು, ಹಂಗ ಯಾರು ಮಾಡಿರ್ತಾರಲ್ಲ ಯಾವ ಸಕ್ಸಸ್ಫುಲ್ ಆಗಿ ಸದುದ್ದೇಶ ಇರಬೇಕು, ಪರಿಶ್ರಮ ಪಡ್ಬೇಕು. ಆಮೇಲೆ ಸ್ಲೋ ಆಗಿ ಹೋದ್ರು ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಇರ್ಬೇಕು, ನಾವು ಯಾವತ್ತು ಬಿಡಕ್ ಹೋಗ್ಬಾರ್ದು, ಡೈಲಿ ವರ್ಕ್ ಮಾಡ್ಬೇಕು ಅದ್ರ ಬಗ್ಗೆ. ಆಮೇಲೆ ಅದನ್ನ ನೀವು ಕ್ವಶನ್ ಕೇಳ್ಬೇಕಾದ್ರೆ ಯಾರೋ ಪೇರೆಂಟ್ಸ್ ಇದ್ರೆ ಯಾರು ಅದನ್ನ ಹುಡುಗರ್ದ ಅವ್ರದ ಆಸಕ್ತಿ ಏನೈತಿ, ಆಮೇಲೆ ಅವ್ರದ್ದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನೈತಿ. ಫಾರ್ ಎಕ್ಸಾಂಪಲ್ ಎಲ್ಲಾರದು ಬೇರೆ ಬೇರೆ ರೀತಿಯಾಗಿ ರಿಸ್ಕ್ ಟೇಕಿಂಗ್. ಈಗ ನಮಗ ನಮ್ದು ರಿಸ್ಕ್ ಹೆಂಗಿರತ್ತೆ ಅಂದ್ರೆ ನಾವು ನಮ್ದು ಇವತ್ತಿನ ಆದ್ರೆ ನಮ್ಗೆ ಒಟ್ಟು ಜೀವ ಆದ್ರೂ ನಡೀತಿ, ನಾವು ಮತ್ತೆ ನೀವು ಹೋಗ್ತೀರಿ, ನಿಮ್ಗೆ ಶಿಕ್ಷಣ ಅದ, ನೀವು ಎದ್ ನಿಲ್ತೀರಿ ಎದ್ ನಿಲ್ದ ಅದ್ರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರ್ಬೇಕು. ಆಮೇಲೆ ಅವ್ರದ್ದು ಒಂದು ಆಸಕ್ತಿ ಇರುತ್ತೆ, ಒಬ್ಬೊಬ್ಬರಿಗೆ ಟೀಚರ್ ಆಗ್ಬೇಕಂತ ಇರುತ್ತೆ, ಒಬ್ಬೊಬ್ಬರಿಗೆ ಏನೋ ಬೇರೆದ ಗವರ್ಮೆಂಟ್ ಎಂಪ್ಲಾಯ್ ಆಗ್ಬೇಕಂತ ಇರುತ್ತೆ. ಅವ್ರು ಯಾವ್ದು ನಾವು ಮೇಲೆ ಕೇಳಂತ ಇಲ್ಲಲ್ಲ, ಅವ್ರವ್ರ ಆಸಕ್ತಿ ಏನಿರುತ್ತೆ ಅದನ್ನ ನೋಡ್ಬೇಕು. ಆಮೇಲೆ ಬಿಸ್ನೆಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ, ಎಲ್ಲಕ್ಕಿಂತ ಬೆಟರ್ ಅಪರ್ಚುನಿಟಿ. ನಿಮ್ ಮಾಲಕರು ನೀವ, ಯಾರು ಬಾಸ್ ಇಲ್ಲ, ನಿಮ್ ಬಾಸ್ ನೀವ. ಆಮೇಲೆ ಅದಕ್ಕೆ ಅಂದ್ರೆ ನಾವು ನೈಟ್ 12 o'clock ತನೂ ಕೆಲಸ ಮಾಡಬಹುದ್ರಿ ಮೇಡಮ್, ಅದ್ರೊಳಗೆ ಖುಷಿನೂ ಇರ್ತದೆ. ಖುಷಿ ಅಲ್ರಿ ಮೇಡಮ್, ಅದೊಂಥರ ಗೇಮ್ ಇದ್ದಂಗ ಕಷ್ಟ ಇರತ್ತೆ, ಆ ಖುಷಿ ಇರುತ್ತೆ. ಒನ್ ಒನ್ ಟೈಮ್ ಫುಲ್ ರಿಸ್ಕ್ ಬಂದಿರತ್ತೆ, ಒನ್ ಟೈಮ್ ಫುಲ್ ಎಕ್ಸೈಟ್ ಆಗಿರ್ತೇವ್ರಿ ಮೇಡಮ್. ಅಂದ್ರೆ ಎಂಜಾಯ್ ಮಾಡಬಹುದ್ರಿ ಮೇಡಮ್ ಆ ಫೀಲ್ಡ್ ಒಳಗಡೆ. ಅಂದ್ರೆ ನಾವು ಇಲ್ಲಿ ಒನ್ ಇಯರ್ ಇಲ್ಲಿ ನಾವು ಇಲ್ಲಿ ಏನೋ ಇಲ್ಲಿ ಕೆಲಸಕ್ಕೆ ಹೋಗಿ ಏನ ಪೇಮೆಂಟ್ ಸ್ಯಾಲರಿ ಟೈಪ್ ತಗೊಂಡ್ ಸೇವಿಂಗ್ಸ್ ಮಾಡ್ತೇವಲ್ರಿ, ಅದನ್ನ ನಾವು 1 month ಒಳಗೂ ಜನರೇಟ್ ಮಾಡಬಹುದ್ರಿ ಮೇಡಮ್ ಈ ಬಿಸ್ನೆಸ್ ಫೀಲ್ಡ್ ಒಳಗ್ರಿ. ಬಟ್ ಪೇಷನ್ಸ್ ಬೇಕ್ರಿ ಮೇಡಮ್, ತಾಳ್ಮೆ ಬೇಕು ಅಂತ. ಬಹಳ ಜನ ಬೇಗನ ಪೇಷನ್ಸ್ ರೊಕ್ಕೊಂಡ್ಬಿಡ್ತಾರ 1 ವರ್ಷ 2 ವರ್ಷ. ಈಗ 2-3 years ನಾವು ಹಂಗಾಗೈತ್ರಿ ಮೇಡಮ್ ಪ್ರೆಸೆಂಟ್ ಇದ್ದಿದ್ ಹೇಳ್ಬೇಕಂದ್ರೆ. ಈಗ ಗೆಲುವು ಕಾಣ್ತಾ ಇದ್ದೀರಿ ನೀವು, ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗೈತೆ ಸ್ವಲ್ಪ ನಮ್ಮ ಟ್ರಾಕ್ಷನ್. ಮತ್ತ ಮಹವೀರ್ ಮತ್ತು ಕರಣ್, ನಿಮ್ಮ ಏನು ಕೂಡೋ ಪ್ರೀಮಿಯಂ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಭಿವೃದ್ಧಿ ಹೊಂದ್ಲಿ, ನೀವು ಬಹಳಷ್ಟು ಜನರಿಗೆ ಕೆಲಸ ಕೊಡ್ಲಿ, ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ನೀವು ಮಾದರಿ ಆಗ್ಲಿ ಅಂತ ನಾನು ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪರವಾಗಿ ಹಾರೈಸ್ತೀನಿ. ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಧನ್ಯವಾದ ಮೇಡಮ್. ಇದುವರೆಗೆ ಉದಯೋನ್ಮುಖ ಕೃಷಿ ಉದ್ಯಮಿಗಳಾದ ಮಹಾವೀರ್ ಧರಪ್ಪನವರ್ ಹಾಗೂ ಕರಣ್ ದಂಡೀನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಮತ್ತು ಅಂತಿಮ ಭಾಗ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಾಲಾ ಸಾಮ್ರಾಣಿ. ಕೇಳುಗರೆ, ಇನ್ನು ಮುಂದೆ ಕೃಷಿ ಮೇಳದಲ್ಲಿ ಭಾಗವಹಿಸಿದ ಸಾಧಕ ರೈತರ ಮಾತುಗಳನ್ನು ಕೇಳೋಣಂತ. ರೈತ ಬಾಂಧವರೇ, ಇತ್ತೀಚೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದಲ್ಲಿ ಸಾಧಕ ರೈತರಿಗೆ ವೇದಿಕೆಯ ಮೇಲೆ ತಮ್ಮ ಅಭಿಪ್ರಾಯಗಳನ್ನ ಹೇಳುವಂತಹ ಅವಕಾಶ ಸಿಕ್ತು. ಸಾಧಕ ರೈತರು ಆಡಿದಂತಹ ಮಾತುಗಳನ್ನ ನಿಮ್ಮ ಆಕಾಶವಾಣಿ ಧಾರವಾಡ ನಿಮಗಾಗಿ ಧ್ವನಿ ಮುದ್ರಿಸಿಕೊಂಡು ಬಂದಿದೆ. ಆ ಮಾತುಗಳನ್ನ ಈಗ ಕೇಳ್ರಿ. ಮೊದಲಿಗೆ ರೈತ ಮಹೇಶ್ ಭೀಮಾಜಿ ಕುಲಕರ್ಣಿ ಅವರು. ಕೇವಲ 4 ವರ್ಷದಲ್ಲಿ ನಾನು ಒಬ್ಬ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕನಾಗಿ ಬರ್ತೀನಿ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ನನಗೆ ಆ ಅವಕಾಶನ ಈ ಕೃಷಿ ವಿಶ್ವವಿದ್ಯಾಲಯ ಒದಗಿಸಿಕೊಡ್ತು. ನನ್ನ ತೋಟದಲ್ಲಿ ಸುಮಾರು 3 ಎಕರೆ 7 ಗುಂಟೆ ಜಮೀನಿನಲ್ಲಿ ನಾನು ಮಾಡಿರೋದು ಅರಣ್ಯ ಕೃಷಿ. ಎಲ್ಲರೂ ಇವತ್ತು ನಾವು ಮಾತಾಡ್ತೀವಿ ಹವಾಮಾನ ವೈಪರೀತ್ಯ ಅಂತ, ಆ ಹವಾಮಾನ ವೈಪರೀತ್ಯಕ್ಕೆ ಮೂಲ ಕಾರಣನೇ ನಾವೇ. ಯಾಕೆ ಇದ್ದಂತ ಜಮೀನನ್ನ ಬರ್ಡ್ ಮಾಡ್ತಾ ಇದ್ದೀವಿ, ಇದ್ದಂತ ಕೃಷಿ ಅರಣ್ಯ ಮರಗಳನ್ನ ಕಟ್ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲ ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಇದಕ್ಕೆ ರೈತರ ಸಹಕಾರ ಇಲ್ಲ. ಇದು ನಿಜವಾಗಲೂ ಒಂದು ದುಃಖಕರ ವಿಷಯ. ಇದರಲ್ಲಿ ರೈತರು ಮುಖ್ಯವಾಗಿ ನೋಡಿ, ಇಷ್ಟೆಲ್ಲ ಖರ್ಚು ಮಾಡಿ ಕೃಷಿ ಮೇಳ ಮಾಡ್ತಾರೆ ಅಂದ್ರೆ ಇದು ನಮಗೋಸ್ಕರ. ಇಲ್ಲಿ ನಾವು ಈ ಸಮಯವನ್ನು ಉಪಯೋಗ ಮಾಡ್ಕೊಳ್ಳೋದು, ನಮ್ಮ ಜಮೀನನ್ನ ನಾವು ಇನ್ನ ಹೇಗೆ ಅಭಿವೃದ್ಧಿ ಪಡಿಸ್ಬೇಕು, ನಾವು ಇದರಿಂದ ಇನ್ನ ಹೇಗೆ ಮುಂದೆ ಬರಬೇಕು, ನಾವು ಇನ್ಕಮ್ ಜನರೇಷನ್ ಹೇಗೆ ಮಾಡಬೇಕು. ಈಗ ಹೇಳ್ತಾರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡೋದಿಲ್ಲ ಅಂತ. ಅಲ್ಲ ರೀ, ರೈತರ ಮಕ್ಕಳಿಗೆ ಕನ್ಯಾ ಕೊಡೋದಿಲ್ಲ ಅಂದ್ರೆ ರೈತರು ದುಡ್ಡು ಮಾಡ್ಕೊಂಡು ಒಳ್ಳೆ ಸಂಪಾದನೆ ಇದ್ರೆ ಎಲ್ರು ಕೊಡ್ತಾರೆ, ಯಾರೋ ಕನ್ಯಾ ಕೊಡದೆ ಇರೋದಿಲ್ಲ. ಇವತ್ತು ಆ ಮೆಂಟಾಲಿಟಿ ಬರೀ ರೈತರ ಹತ್ರ ಅಷ್ಟೇ ಇದೆ. ರೈತರು ತಮ್ಮ ಹೆಣ್ಮಕ್ಕಳನ್ನೇ ಒಬ್ಬ ನೌಕರದಾರರಿಗೆ ಕೊಡಕ್ ವಿಚಾರ ಮಾಡ್ತೇವೆ ಹೊರತು ರೈತರಿಗೆ ಕೊಡಕ್ ಬರಲ್ಲ. ಈ ಕಾರಣದಿಂದ ನಾವು ನಮ್ಮ ಮನಸ್ಥಿತಿಯನ್ನ ನಾವು ನಮ್ಮ ಸ್ಥಿತಿ ನಾವೇ ಬದಲಾವಣೆ ಮಾಡ್ಕೋಬೇಕು. ಇದಕ್ಕೆ ಪರಿಹಾರಗಳು ಸಾಕಷ್ಟಿದೆ. ನಮ್ಮ ಜಮೀನನ್ನು ನಾವು ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ ಈ ತರ ಎಲ್ಲ ಸುಮಾರು ಯೋಜನೆಗಳಿಂದ ಇವತ್ತು ಯಾವ ಮಟ್ಟಕ್ಕೆ ತಂದಿದ್ದೀವಿ ಅಂದ್ರೆ ಅದು ಇನ್ನೊಂದು 10 ವರ್ಷಕ್ಕೆ ನಮಗೆ ಯಾರು ಫ್ರೀಗೆ ಕೊಡ್ತೀನಿ ಅಂದ್ರೂ ತಗೊಳ್ಳೋದಿಲ್ಲ, ಆ ಮಟ್ಟಕ್ಕೆ ತಂದಿದ್ದೀವಿ ನಾವು. ಇದಕ್ಕೆ ವಿಜ್ಞಾನಿಗಳು ನಿಮಗೆ ಬರೀ ರಾಸಾಯನಿಕ ಗೊಬ್ಬರ ಹಾಕಂತ ಹೇಳೋದಿಲ್ಲ. ಪ್ರತಿ ಕೃಷಿ ವಿಜ್ಞಾನಿ ಕೂಡ ಮೊದಲು ಸುಮಾರು 5-6 ಟನ್ ತಿಪ್ಪೆ ಗೊಬ್ಬರ ಹಾಕಿ ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಿ ಅಂತ ಹೇಳ್ತಾರೆ. ಆದ್ರೆ ನಾವು ಒಂದನ್ನ ಕೇಳ್ತೀವಿ, ಇದನ್ನ ಬಿಡ್ತೀವಿ. ಇದೆಲ್ಲ ನಮ್ಮ ಕರ್ಮ, ನಮ್ಮ ಕರ್ಮನೇ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ನಾವು ಇದರಿಂದ ಹೊರಬರೋದಕ್ಕೆ ಪ್ರತಿ ರೈತ ತನ್ನ ಒಂದು ಕಸಬನ್ನು ಒಂದು ಕೈಗಾರಿಕೆಯಾಗಿ ಪರಿವರ್ತನೆ ಮಾಡಬೇಕು. ನಮ್ಮಲ್ಲಿ ಬರುವಂತ ಒಂದು ಉತ್ಪನ್ನಗಳನ್ನ ನಾವು ಮೌಲ್ಯವರ್ಧನೆ ಮಾಡಿಕೊಂಡಾಗ ನಮಗೆ ಹೆಚ್ಚಿನ ಬೆಲೆ ಬರುತ್ತೆ. ಆದರೆ ಇದನ್ನೆಲ್ಲ ಬಿಟ್ಟು ನಾವು ಏನ್ ಮಾಡ್ತೀವಿ, ಬರೀ ಪರಿಹಾರ ಕೊಡಿ, ನಮ್ಮ ಸಾಲ ಮನ್ನಾ ಮಾಡಿ, ನಮ್ಮ ಇನ್ಶೂರೆನ್ಸ್ ಬಂದಿಲ್ಲ, ಈ ತರದಕ್ಕೆ ಮಾತ್ರ ಹೋಗ್ತೀನಿ. ನಾನು DC ಅವರ ಮೀಟಿಂಗ್ ಅಲ್ಲಿ ಕೂಡ ಹೋಗಿದ್ದೆ, ರೈತನಾಗಿ ZPC ಅವರ ಮೀಟಿಂಗ್ ಕೂಡ ಹೋಗಿದ್ದೀನಿ. ಅಲ್ಲಿ ಬಂದಂತ ರೈತರು ತಾಂತ್ರಿಕತೆಗಳ ಬಗ್ಗೆ ಆಗಲಿ ಅಥವಾ ತಾವು ಹೇಗೆ ಸುಧಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಬ್ಬರು ಮಾತಾಡಲಿಲ್ಲ. ನಿಜವಾಗ್ಲೂ ದುಃಖ ಆಗತ್ತೆ. ಪ್ರತಿಯೊಬ್ಬರು ಅಲ್ಲಿ ಕೇಳಿದ್ದು ನನಗೆ ಇನ್ಸೂರೆನ್ಸ್ ಹಣ ಬಂದಿಲ್ಲ, ನನಗೆ ಪರಿಹಾರ ಬಂದಿಲ್ಲ. ಸೊ ಈ ತರ ನಾವು ಇರುವಂತ ನಮ್ಮ ಮೆಂಟಾಲಿಟಿನ ನಾವು ಬದಲಾವಣೆ ಮಾಡ್ಕೋಬೇಕು. ಇವತ್ತು ರೈತ ಅಂದ್ರೆ ಲ್ಯಾಂಡ್ ಲಾರ್ಡ್ ರೀ, ಲ್ಯಾಂಡ್ ಲಾರ್ಡ್ ಅಂದ್ರೆ ಭೂಮಿಯ ದೊರೆ. ಯಾರು ಅವನು ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಡ್, ಅವನು 1 ಎಕರೆ ಇದ್ರೆ ಅವ್ನು ಭೂಮಿ ದೊರೆ, 2 ಎಕರೆ ಇದ್ರೆ ಅವ್ನು ಭೂಮಿ ದೊರೆನೆ. ಇವತ್ತು ರೈತನಿಗೆ ದೊರೆ ಅಂತಾರೆ ಹೊರತು ಬೇರೆ ಎಲ್ಲಿ ಕೆಲಸ ಮಾಡೋವನಿಗೆ ಆಫೀಸ್ ಲಾರ್ಡ್ ಅಂತ ಯಾರು ಅನ್ನಲ್ಲ. ಈ ಮನಸ್ಥಿತಿಯನ್ನ ನಾವು ರೈತರು ನಮ್ಮ ಸ್ಥಿತಿ ನಾವೇ ತಂದ್ಕೊಡ್ಬೇಕು. ನಾವು ಸ್ವಾವಲಂಬಿಗಳಾಗಬೇಕು. ಈಗ ಯಾವುದನ್ನು ಕೂಡ ಬಿಟ್ಟಿಯಾಗಿ ಸ್ವೀಕಾರ ಮಾಡಬಾರ್ದು. ನಾವು ಯೂನಿವರ್ಸಿಟಿಗೆ ಬಂದ್ರೆ ನಮ್ಗೆ ಫ್ರೀಯಾಗಿ ಏನ್ ಸಿಗತ್ತೆ ಅಂತ ಕೇಳಬಾರ್ದು. ಸರ್, ನಮ್ಗೆ ಇದರಿಂದ ನಾಲೆಜ್ ಏನ್ ಕೊಡ್ತೀನಿ ಅಂತ ಕೇಳಿ. ಮತ್ತೋರ್ವ ರೈತರಾದ ಬಸವರಾಜ್ ಬೆಳವಟಗಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈಗ ನಮ್ಮ ಹೊಲದಲ್ಲಿ ಅರಣ್ಯ ಕೃಷಿ ಅಂತೇಳಿ ನಾ ಮಾಡ್ತಾ ಇದ್ದೇನೆ. ಅರಣ್ಯ ಕೃಷಿಯಲ್ಲಿ ನಮ್ಮ ಹೊಲದ ತುಂಬಾ ಬದು ತುಂಬಾ ಗಿಡಗಳವ, ಬೇವು ಭಂಗಿ, ಆಮೇಲೆ ಗ್ಲಿಸಿಡಿಯ, ಆಮೇಲೆ ಔಷಧಿಯ ಗಿಡಗಳದಾವ. ಆಮೇಲೆ ಬೇಸಿಗೆ ಒಳಗೆ ನಾವೇನ್ ಟೈಪ್ ಮಾಡ್ತೇವೆ ಅಂತಂದ್ರೆ ಏನು ಎತ್ತಿಲೆ ಹರಗ್ತಿರ್ತೇವೆ, 1 ಎಕರೆ ಆಗಲಿ 2 ಎಕರೆ ಆಗಲಿ ಬೇವಿನ ತಪ್ಪಲ, ಭಂಗಿ ತಪ್ಪಲ, ಗ್ಲಿಸಿಡಿಯ ತಪ್ಪಲವನ್ನ ಆ ತಪ್ಪಲ ಕಡದ್ಕಡದು ಹಾಕಿ ಆಮೇಲೆ ಅದನ್ನ ಉಳುಮೆ ಮಾಡ್ತೇವೆ. ಇದರಿಂದ ಏನಾಗತ್ತಂದ್ರೆ ಹಸಿರಲ್ಲಿ ಗೊಬ್ಬರ ಕೊಟ್ಟಂಗನಾಗತಿ, ಮಣ್ಣಿನಲ್ಲಿರ್ತಕ್ಕಂಥ ಈಗ ಡಣ್ಣುಗಳು ತತ್ತಿಗಳು ಇರ್ತಾವೆ, ಆಮೇಲೆ ಶತ್ರು ಕೀಟಗಳು ಇರ್ತಾವೆ, ಅವೆಲ್ಲ ನಾಶಕ್ಕವು. ಹಿಂದೆ ಬಂದು ಬಾತುಗಳಿ ಅವು ಇದನ್ನ ಉಳಿಮೆ ಮಾಡ್ತಿರ್ತೇವಲ್ಲ ಅವು ಅವು ತಿಂತಾವು. ಇದರಿಂದ ನಾವು 10% ಅನ್ನ ನಾವು ಕೀಟನಾಶಕಗಳನ್ನ ಕಡಿಮೆ ಮಾಡಬಹುದು. ಆಮೇಲೆ ಈಗ ಕಟ್ಟಿಗೆ ಬಂದಿರ್ತಾವಲ್ಲ, ಕಟ್ಟಿಗೆಯನ್ನು ಮನೆಯಲ್ಲಿ ಉರಿ ಹಚ್ಚಲಿಕ್ಕೆ ನಾವು ಉಪಯೋಗ ಮಾಡ್ತೇವೆ. ಈಗ ಬದು ಏನೈತಲ್ಲ, ಗಿಡ ಹಚ್ಚೋದ್ರಿಂದ ಬದು ಉಳಿತೈತಿ, ಆಮೇಲೆ ನೀರು ಹರಿದಂಗಲ್ಲ ಬದುವು. ಮಣ್ಣಿನ ಮಣ್ಣು ಇರ್ತದಲ್ಲ, ಮಣ್ಣು ಫಲವತ್ತಾದ ಮಣ್ಣು, ಅದು ಫಲವತ್ತಾದ ಮಣ್ಣು, ಜೀವಂತ ಮಣ್ಣು, ಬಂಗಾರದಂಥ ಮಣ್ಣನ್ನು ಈಗ ದೊಡ್ಡ ಮಳೆಯಾಗಿ ಹೊಚ್ಚಿಕೊಂಡು ಹೋದ್ರ ಅಂತಂದ್ರೆ 1 ಇಂಚ್ ಮಣ್ಣು ನಮ್ಮ ತಾತಂದಿರು ಒಂದು 400 ವರ್ಷದಿಂದ ಅದನ್ನು ಇದು ಸಂಪಾದನೆ ಮಾಡಿದಂಥ ಮಣ್ಣು ನಾವು ಇದನ್ನ ಮಾಡ್ಲಿಕ್ಕಂತ ಪದು ಪದು ಇದನ್ನ ಮಾಡ್ಲಿಕ್ಕಂತಂದ್ರೆ ಕೊಚ್ಚಿಕೊಂಡು ನೀರು ಹೋಗಿ ಅದ ಮಣ್ಣು ಹೊಕ್ಕೈತಿ. ಆದ್ರಿಂದ ಬದಲು ಆಮೇಲೆ ನಡವರ್ಕ ನೀರು ನಿಲ್ಲುವಂತ ಸ್ಥಳವನ್ನ ನಾವು ನೀರು ಉಣ್ಣುವಂತೆ ಮಾಡಿ ಆಮೇಲೆ ಹಣ್ಣಿನ ಗಿಡಗಳನ್ನ ತರಕಾರಿಗಳನ್ನ ಒಂದು ಸಾಲು ಹಚ್ಚಿ ಬದು ನಡವರ್ಕ ಇದನ್ನ ಮಾಡಿ ಎಲ್ಲ ಟೈಪ್ ಹಣ್ಣುಗಳನ್ನ ಹಚ್ಚಿರ್ತೀನಿ. ಆಮೇಲೆ ಎಲ್ಲ ಟೈಪ್ ನಮ್ಮ ಕಾಯಿಪಲ್ಲೆ ಅವೆಲ್ಲ ಇದನ್ನ ಮಾಡ್ತೀನಿ. ನಮ್ಮದು ಒಣ ಬೇಸಾಯದ ಭೂಮಿ ಆಗಿರ್ತದೆ, ಒಣ ಬೇಸಾಯ. ಆಮೇಲೆ ಮಳೆ ಹೋದ್ರೆ ಏನು ಬರಲಿಲ್ಲ, ಮಳೆ ಬರೋ ಸಮಯದಲ್ಲಿ ಆ ಬೇಸಿಗೆ ಒಳಗೆ ಏನು ಮಾಡ್ತೀನಿ ಅಂತಂದ್ರೆ ಒಂದು ಲೀಟರ್ ಬಾಟ್ಲಿ ಏನು ಇರ್ತದೆ ಆ ಬಾಟ್ಲಿ ಬಿಸಿನೀರು ಬಾಟ್ಲಿ ಒಳಗೆ ಒಂದು ಸಲೈನ್ ಪೈಪ್ ಅದಕ್ಕೆ ತುರುಕಿ ಮ್ಯಾಲೆ ಅದಕ್ಕೆ ನೀರು ಅಥವಾ ಜೀವಾಮೃತ ಗಣ ಜೀವಾಮೃತನ ಹಾಕಿ ಒಂದೊಂದು ಊರಾಗಿಂದ ಒಂದು ಕರ್ಪನ್ ತೊಗೊಂಬಂದು ಅದಕ್ಕೆ ಹಾಕಿ ಹಾಕಿ ಅದನ್ನು ಸಣ್ಣ ಗಿಡ ಇದ್ರೆ ಬೆಳೆಸ್ತೀನಿ. ದೊಡ್ಡ ಗಿಡ ಇತ್ತು ಅಂತಂದ್ರೆ ಒಂದು 4 ಫುಟ್ಟಿನ ಪೈಪ್ ತೊಗೊಂಡು ಅದಕ್ಕೆ ಸುತ್ತಲೂ 2 ಫುಟ್ ತಕ್ಕಿನಾಗ 2 ಫುಟ್ ಮ್ಯಾಲೆ ಕೆಳಗಿಂದಕ್ಕೆ ಏನೈತಲ್ಲ ಸುತ್ತಲೂ ಅನ್ನ ಪೂರ್ಣ ಮಾಡಿ ಆ ನೀರು ಹೋಗುವಂಗೆ ಇದನ್ನ ಮಾಡ್ತೀನಿ. ಮ್ಯಾಲಿಂದ ಏನೈತಲ್ಲ ಅದಕ್ಕೆ ಮೇಲೆ ಒಳ ಕಡಿ ತುಂಬಿ ಅದನ್ನ ನೀರು ಹಾಕುವಂಗೆ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ 4-5 ಲೀಟರ್ ನೀರು ಹಾಕಿ ಅದನ್ನ ದೊಡ್ಡ ಗಿಡನ ಸಂರಕ್ಷಣೆ ಮಾಡ್ತೀನಿ. ಇದರಿಂದ ಏನಕ್ಕಂತಂದ್ರೆ ನೀರಿನ ಪ್ರಮಾಣನೂ ಕಡಿಮೆ ಆಕತಿ, ಆಮೇಲೆ ನೀರು ಆಗಿ ಹೋಗುವಂತನೂ ಕಡಿಮೆ ಆಕತಿ. ಆಮೇಲೆ ಹೊಲವೊಳಗೆ ನುಗ್ಗಿ ಗಿಡ ಹುಣಸಿ ಗಿಡ ಆಮೇಲೆ ಕಾಯಿಪಲ್ಲೆ ಏನಾದ್ರು ನುಗ್ಗಿ ಗಿಡದಿಂದನ ಒಂದು ಗಿಡಕ್ಕೆ 1800 ಕಾಯಿ ಆಕತಿ. ಇದರಿಂದ ನಮ್ಗೆ ಮನೆಗೆ ಉತ್ಪನ್ನ ಆಕೈತಿ, ನಾವು ಬೇರೆದವ್ರಿಗೂ ಮಾರಾಟ ಕೊಡ್ಬೋದು. 10 ರೂಪಾಯಿ ಕಿಲೋ ಅಂತಂದ್ರೆ ಒಂದು ಗಿಡ 1800 ಕಾಯಿ ಬಿಡ್ತೈತಿ. ಆಮೇಲೆ ಹುಣಸಿ ಗಿಡ ಅಂತಂದ್ರೆ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ನಾವು ಹುಣಸೆ ಹಣ್ಣು ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರ್ತಾ ಇದ್ದೇವೆ. ಅದು 150 ರೂಪಾಯಿ ಕೆ ಜಿ ಅಂತ ನಾವು ಉತ್ಪನ್ನ ಮಾಡ್ತಿದ್ದೇವೆ. ಆಮೇಲೆ ನಮ್ಮಲ್ಲಿ ಒಣ ಬೇಸಾಯ ಅರ್ಶನ, ಅರ್ಶನ ಏನಂತಂದ್ರೆ ನಮ್ಮಲ್ಲಿ ಯಾರು ಬೆಳೆಯಿರೋಂಗಿಲ್ಲ. ನಾನು ಬೀಜ ತೊಗೊಂಬಂದು ಅವನ್ನೆಲ್ಲ ಬೆಳೆಸಿ ಪೌಡರ್ ಮಾಡಿ ಮಾರಿದ್ರೆ 300 ರೂಪಾಯಿ ಕೆ ಜಿ ನಾನು ಅರ್ಶನ ಪೌಡರ್ ಮಾಡ್ತೀನಿ. ಆಮೇಲೆ ಈ ಗಿಡ ಇಲ್ಲ ಅಂತ ನಮಗೆಲ್ಲ ಎಲ್ಲ ಗಿಡನೂ ನಮ್ಮ ಹೊಲದಲ್ಲಿದ್ದಾವೆ. ಆಮೇಲೆ ಎಲ್ಲ ಬೆಳೆಯನ್ನು ವೈವಿಧ್ಯವತ ಬೆಳೆಯನ್ನು ನಾ ಬೆಳಿತೀನಿ. ಮೆಣಸಿನ ಈಗ ಮಡಿಕೆ ಇರ್ಬೋದು, ತೊಗರಿ ಇರ್ಬೋದು, ಆಮೇಲೆ ಹುಳ್ಳಿರ್ಬೋದು, ಇವೆಲ್ಲ ದ್ವಿದಳ ಧಾನ್ಯಗಳನ್ನ ಅಲ್ಲಿ ಹಾಕಿ ನಾ ಬೆಳೆಸಿ ವೈವಿಧ್ಯವಾದ ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ. ಆಮೇಲೆ ಬದುವಿನ ಮೇಲೆ ಏನಿರ್ತಾವಲ್ಲ, ಬದುವಿನ ಮೇಲೆ ಜೇನು ಹುಳುಗಳನ್ನು ತಾವಾಗಿ ಬರುವಂಗ ಒಂದು ಅಟ್ರಾಕ್ಷನ್ ಮಾಡಿ ಒಂದು ಬೆಲ್ಲದ ಅಣ್ಣ ಮಾಡಿ ಅದರೊಳಗೆ ಕಾಟನ್ನ ಒಂದು ಅರ್ಬಿ ತೊಗೊಂಡು ಅದಕ್ಕೆ ನೆನೆ ಹಾಕಿ ಒಂದು ಗಿಡಕ್ಕೆ ಕಟ್ಟಂಗಿಗೆ ಹಾಕಿಬಿಟ್ರೆ ಜೇನು ಅಣ್ಣನ ಅವ್ಕೆ ಬಂದು ಅಟ್ರಾಕ್ಷನ್ ಆಗಿ ನಮ್ಮ ಹೂವು ಕಾಯಿ ಮೊಪ್ಪುಗಳನ್ನು ಇದನ್ನು ಮಾಡೋಕೆ ಅದು ಸ್ವಲ್ಪ ಚಲೋ ಆಕೈತೆ ಅಂತೇಳಿ ನಾನು ಇದು ಮಾಡೇನಿ. ಇದರಿಂದ ನನಗೇನಾಗೈತೆ ಅಂತಂದರೆ ಸಾವಯವ ಮಾಡೋದ್ರಿಂದ ನನಗೂ ಉಪಯೋಗ ಐತಿ, ನಮ್ಮ ಜನರಿಗೂ ನಾನು ತಿಳಿಸ್ಕೊಡ್ತೀನಿ ಈ ರೀತಿ ಮಾಡ್ರಿ ಅಂತೇಳಿ. ನನ್ನ ನೋಡಿ ನಮ್ಮ ಊರಾಗ ಒಂದು 15 ಜನ ರೈತರು ನನ್ನಾಗ ಮಾಡಿರ್ತಾರೆ. ಕೃಷಿ ವಿಶ್ವವಿದ್ಯಾಲಯದಿಂದ ಆವಿಷ್ಕಾರಿ ರೈತ ಎಂಬ ಬಿರುದನ್ನು ಪಡೆದ ಇನ್ನೋರ್ವ ರೈತ ಶೌಕತ್ ಅಲಿ ಹಜರಿ ಸಾಬ್ ಲಂಬೋನವರ್. ದಯಮಾಡಿ ರೈತ ಬಾಂಧವರೇ, ನಿಮ್ಮನ್ನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಇಲಾಖೆಯ ಗಮನಕ್ಕೆ ಬನ್ನಿ. ವಿಶ್ವವಿದ್ಯಾಲಯ ಒಳಗ ಕೆವಿಕೆಗೆ ಭೇಟಿ ಕೊಡಿ. ಸಾಕಷ್ಟು ಅನುಭವಗಳ ನುರಿತ ತಜ್ಞರಿದ್ದಾರ, ವಿಷಯವಾರು ಹೇಳ್ತಾ ಇದ್ದಾರೆ. ಯಾವ ಗಿಡಕ್ಕೆ ಯಾವ ರೋಗ ಬಂದೈತಿ ಅನ್ನೋದನ್ನ ನಾವು ಸಂಪರ್ಕ ಹೋಗೋದಿಲ್ಲ. ಅವ್ರಿಗೆ ಅಕಸ್ಮಾತ್ ಹೋಗ್ಬೇಕಂದ್ರೆ ನಮಗೇನು ಸಬ್ಸಿಡಿ ಕೊಡ್ತೀರಿ ಏನ್ರಿ? ಉಚಿತವಾಗಿ ಬೀಜಗಳನ್ನು ಕೊಡ್ತೀರಿ ಏನ್ರಿ? ಗೊಬ್ಬರ ಏನರ ಬಂದೈತಿ ಏನ್ರಿ? ಇದನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವೇನಾದ್ರೂ ಆರೋಗ್ಯವಾಗಿ ನಾವು ಪರಿಪೂರ್ಣ ಇರ್ಬೇಕಾದ್ರೆ ನಾವು ಬೆಳೆದಂತಹದ್ದು ಆಹಾರ ಪದ್ಧತಿ ಒಳಗೆ ನಾವು ತಿನ್ನುವಂತಹದ್ದು ಏನಾದರೂ ಆ ಮುದ್ದೆ ನಿದ್ದೆ ಬೆಳಿಗ್ಗೆ ಎದ್ದು ಲದ್ದಿ ಹೋಗಿದ್ರೆ ನಮ್ಗೆ ಯಾವ ಬಿಪಿನೂ ಬರೋದಿಲ್ಲ, ಯಾವ ಶುಗರ್ನು ಬರೋದಿಲ್ಲ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಚೇಂಜ್ ಆಗಿಬಿಟ್ಟಿತ್ತು. ಮೊದಲು ನಾವು ತಾಜಾ ಕುಂತು ಊಟ ಮಾಡ್ತಾ ಇದ್ದೀವಿ, ಇವತ್ತು ಡೈನಿಂಗ್ ಟೇಬಲ್ಗಳು ಬಂದಿದ್ದವು. ಇನ್ನೊಂದು ಸ್ವಲ್ಪ ಹೊತ್ತು ನಿಂತರೆ ನೀವು ಬೇಕಾದ್ರೆ ಇಲ್ಲಿ ನೋಡ್ರಿ ಸ್ನ್ಯಾಕ್ಸ್ ಬರ್ತದ. ಅವೆಲ್ಲ ಆಹಾರ ಪದ್ಧತಿ ಅವಾಯ್ಡ್ ಮಾಡ್ರಿ. ನಾವು ಪಾಶ್ಚಾತ್ಯೀಕರಣ ಕೈ ಬಿಡೋಣ. ಸ್ವದೇಶಿಗಳು ಸಾಕಷ್ಟು ಮಂದಿ ರೈತರಿದ್ದಾರ, ನುರಿತ ತಜ್ಞರಿದ್ದಾರ, ಇವೆಲ್ಲಗಳನ್ನ ನಾವು ಮರ್ತು ಏನ್ ಮಾಡ್ತಿದ್ವಿ, ಸಬ್ಸಿಡಿಗೆ ದಾಸರಾಗಿದ್ದೀವಿ. ಅವೆಲ್ಲ ಕೈ ಬಿಡೋಣ. ಆತ್ಮೀಯ ನನ್ನ ರೈತ ಬಾಂಧವರೇ, ನಾವೇನನ್ನಾದ್ರೂ ಸೃಷ್ಟಿ ಮಾಡೋಣ. ನಾವೇನು ಸೃಷ್ಟಿ ಮಾಡಕ್ಕೇನು, ಜಗತ್ತು ಅಷ್ಟೇ ಅದ, ಭೂಮಿನೂ ಅಷ್ಟೇ ಅದ. ಅದು ಆಗುಲಾಗುದಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಹೋದ್ರೂ ಕೂಡ ಭೂಮಿ ಅಷ್ಟೇ ಅದ. ನಾವೇನು ಹಗಲು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಇದ್ದಿದ್ದಂತ ಒಂದು ವ್ಯವಸ್ಥೆ ಒಳಗೆ ನಾವು ಬದಲಾಗೋಣ. ಯಾಕಪ್ಪ, ನಮ್ಮ ಹಿರಿಯರು ಹಿಂದೆ ಜಾತಿ ಭೇದ ಯಾರು ಮಾಡಲಾರ್ದ ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಹೈನುಗಾರಿಕೆ ಮಾಡಿದ್ರಲ್ಲ, ಮೀನು ಸಾಕಾಣಿಕೆ ಮಾಡಿದ್ರಲ್ಲ. ಅಂದಾಗ ಒಂದು ವಿಷಯ ಹೇಳ್ತೀನಿ, ಮೀನುಗಾರಿಕೆ ಅಂದ್ರೆ ನಮ್ಗೆ ಎಷ್ಟು ಮಟ್ಟಕ್ಕೆ ನಾವು ಸಮುದ್ರ ಮಟ್ಟಕ್ಕೆ ಹೋಗಿವಿ ಅಂದ್ರೆ ಇವತ್ತು ಮೀನಾರೇ ಸಿಗ್ತಾ ಇಲ್ಲ. ಆ ಮಟ್ಟಕ್ಕೆ ನಾವು ಮೀನುಗಾರಿಕೆ ಮಾಡಿದ್ದೇವೆ. ಅದಕ್ಕೆ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಅವ್ರು ಏನ್ ಒಳನಾಡು ಕೃಷಿ ಜಲಾಶಯನ್ನು ಮಾಡ್ತಾ ಇದ್ದಾರ, ನಾವು ಇಲಾಖೆಗೆ ಹೋಗ್ತಾ ಇಲ್ಲ, ಅಧಿಕಾರ ಭೇಟಿ ಆಗ್ತಾ ಇಲ್ಲ, ಇನ್ನ ಸಾಕಷ್ಟು ವಿಷಯಗಳು ಮಾತಾಡುವ ನನಗೂ ಕೂಡ ಸಮಯ ಅಭಾವ ಅದ, ಕಡಿಮೆ ಕೊಟ್ಟಿದ್ದಾರ, ಇನ್ನ ಗಣ್ಯಮಾನ್ಯಗಳು ಬಂದಿದ್ದಾರ. ನಾವು ಯಾವುದೇ ಒಂದು ಕೃಷಿಯನ್ನು ನಾವು ನಂಬಿಕೊಂಡು ಬಾಳೆ ಮಾಡ್ಬೇಕಾದ್ರೆ ನಾವು ಅದರಲ್ಲಿ ನಮ್ಗೆ ಛಲ ಅನ್ನೋದು ಇರಬೇಕು, ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಅವೆಲ್ಲ ಹೊರತುಪಡಿಸಿ ನಾವು ಸರ್ಕಾರಕ್ಕೆ ಜೋತ್ ಬೀಳಲಾರ್ದ ನಾವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ಸ್ವಾವಲಂಬನೆ ಬದುಕಿಗೆ ನಾವು ಸ್ವ ಉದ್ಯೋಗ ಸೃಷ್ಟಿ ಮಾಡಬೇಕು. ನಂದು ಕೇವಲ 7 ಎಕರೆ ಜಮೀನದ, ಅದರೊಳಗೆ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯೀಕರಣ ನಾನು ಮಾಡಿದ್ದೀನಿ. ಅದರೊಳಗೆ 15 ಗುಂಟೆ ಒಳಗೆ ನಾನು ಕೃಷಿ ಹೊಂಡ ನಂದು ಹೇಗೆ ಇಷ್ಟೆಲ್ಲ ನಾನು ಮಾತಾಡ್ತೀನಿ ಅಂದ್ರೆ ನನ್ನಲ್ಲಿ ಕರೆಂಟ್ ಇಲ್ಲ, ಎದ್ದು ಶಕ್ತಿ ಇಲ್ಲ, ಸನ್ಮಾನ್ಯ ಅಧ್ಯಕ್ಷರೇ, ನೀರಿನ ಒಂದು ಮೂಲಗಳಿಲ್ಲ, ಕೇವಲ ಮಳೆಯಾಶ್ರಿತವಾಗಿ ನಾನು ನೀರನ್ನು ಸಂಗ್ರಹ ಮಾಡಿಕೊಂಡು ಅದರೊಳಗೆ ನಾನು ಮೀನುಗಾರಿಕೆ ಮಾಡ್ತಾ ಇದ್ದೀನಿ ಮತ್ತು ಹೊಳ್ಳಿ ಮೀನು ಮರಿಗಳ ಉತ್ಪಾದನೆ ಮಾಡ್ತಾ ಇದ್ದೀನಿ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅಂದಂಗೊಂದು ವಿಷಯ ಹೇಳ್ತೀನಿ ಆತ್ಮೀಯ ನನ್ನ ರೈತ ಬಾಂಧವರೇ, ಒಂದು ಕೋಳಿ ಅನ್ನೋದು ನಮ್ಮ ಮನೆಯ ಅಂಗಳದಾಗ ಅಲ್ಲಿ ಇಲ್ಲಿ ಬಿದ್ದಂಥ ಕಾಳುಗಳನ್ನ ಹಾಕ್ಕೊಂಡು ಎಷ್ಟು ಇದು ಮಾಡ್ತೈತಿ ಅಂದ್ರೆ 1 ವರ್ಷಕ್ಕೆ 12,000 ರೂಪಾಯಿ ದುಡಿತದ ಬರೀ ಒಂದು ಕೋಳಿ. ಇದ ನನ್ನ ಅನುಭವದ ಮಾತದ. ಇವತ್ತು ನಾನು 100 ಕೋಳಿಗಳನ್ನು ಮಾಡ್ತಾ ಇದ್ದೀನಿ, 1 ವರ್ಷಕ್ಕೆ 12,000 ರೂಪಾಯಿ ನಾನು ದುಡಿತಾ ಇದ್ದೀನಿ ಆತ್ಮೀಯರೇ, 12,000 ರೂಪಾಯಿ ಬರೀ ಒಂದು 100 ಕೋಳಿ. ಏನ್ ನಮ್ಗೆ ಅಷ್ಟು ಮಾಡೋಕ್ಕಾಗಲ್ಲಪ್ಪ, ನಾವು ಭಾಳ ಇದ್ದಂತ ಎಲ್ಲೆಲ್ಲೋ ಕೋಳಿ ಗೌಡ ಮನೆ ಏನು ಗಪ್ಪ ಅಂತ ಸುದ್ದಿ ಕೇಳಿದ್ದೀವಿ ನಾವು. ಅವು ಗಪ್ಪ ಆಗ್ಲಿ ಬಿಡಿ, ಎಲ್ಲರೂ ಕೂಡ ಆಹಾರದ ಒಂದು ಬದ್ಧತೆಯಿಂದ ನಾವು ಅನುಸರಿಸಬೇಕಾಗ್ತಾ ಇದೆ. ಅದಕ್ಕೆ ನಾವೇ ಮಾಡಿ ಕೇವಲ 10 ಕೋಳಿಗಳ ಸಾಕಾಣಿಕೆ ಮಾಡಿ, 5 ಕುರಿಮರಗಳ ಮಾಡ್ಕೊಳ್ಳಿ. ಕೃಷಿಯ ಉಪ ಕಸುಬುಗಳನ್ನು ನಾವೇನಾದರೂ ಮಾಡಿದ್ದ ಕರೆವಾದ್ರೆ ನಾವು ಖಂಡಿತವಾಗಿ ಒಂದು ಈ ಕ್ಷೇತ್ರದೊಳಗೆ ಜಯಶಾಲಿ ಆಗ್ತೀವಿ. ನಾವು ಆರ್ಥಿಕವಾಗಿ ನಾವು ಕೃಷಿ ಮೇಳದಲ್ಲಿ ಭಾಗವಹಿಸಿದ ರೈತರಾದ ಡಾಕ್ಟರ್ ಮಧುಕೇಶ್ವರ್ ಹೆಗಡೆ ಅವರ ಅನಿಸಿಕೆಗಳು. ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಭಾಗ್ಯ ಬೇಕು. ಇಲ್ಲಿ ನಾನು ಸ್ಟಾಲ್ ಕೂಡ ಹಾಕಿದ್ದೇನೆ, ನಿಜವಾಗ್ಲೂ ಕೂಡ ಈ ಒಂದು ರೈತರಿಗೆ ಬಹಳಷ್ಟು ಉಪಯೋಗ ಆಗ್ತದೆ. ಇಲ್ಲಿ ಈ ಸ್ಟಾಲ್ ಅನ್ನ ಹಾಕಿದ್ರಿಂದ ರೈತರೇ ಬಂದು ಇಲ್ಲಿ ಮಾರಾಟ ಮಾಡತಕ್ಕಂಥದ್ದು, ಯಾರು ರೈತರು ಕೂಡ ಇಲ್ಲಿ ಸ್ಟಾಲ್ ಹಾಕ್ಲಿಕ್ಕೆ ಹೆದರಬಾರದು. ಯಾಕೆಂದ್ರೆ ಇಷ್ಟೊತ್ತು ಜನ ರೈತರು ಬಂದಾಗ ನಮ್ಮ ಪ್ರಚಾರ ಆಗ್ತದೆ ಮತ್ತು ಇಲ್ಲಿ ಬಹಳ ವ್ಯಾಪಾರ ಕೂಡ ಆಗ್ತದೆ. ಹಾಗಾಗಿ ರೈತರು ಯಾರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಾಗೂ ಇಲ್ಲಿ ಸ್ಟಾಲ್ಗಳನ್ನು ಹಾಕ್ಲಿಕ್ಕೆ ಅಥವಾ ತಮ್ಮ ಸ್ವಂತ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲದೆ ಆರಾಮಾಗಿ ಮಾರಾಟ ಮಾಡಬಹುದು. ನಾನು ವಾರ್ಷಿಕವಾಗಿ ಸಾಧಾರಣವಾಗಿ ಇಲ್ಲಿ 2-3 ಲಕ್ಷ ರೂಪಾಯಿ ವಹಿವಾಟನ್ನು ಮಾಡ್ಕೊಂಡು ಹೋಗ್ತೇನೆ ಆರಾಮಾಗಿ. ಹಾಗಾಗಿ ಈ ಒಂದು ಇಲ್ಲಿ ಕೊಡ್ತಕ್ಕಂತಹ ಒಂದು ನಾವು ಏನು ಫೀಸ್ ಏನಿದೆ ಇದಕ್ಕೆ ಕೊಡ್ತಕ್ಕಂತಹ ದುಡ್ಡು ಏನಿದೆ ಏನೂ ಅಲ್ಲ. ಹಾಗಾಗಿ ಚೆನ್ನಾಗಿ ಇಲ್ಲಿ ರೈತರ ಕಡೆ ಒಂದು ಒಳ್ಳೆ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಜನರಿಗೆ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ನಮ್ಮ ನಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇದೊಂದು ವೇದಿಕೆ. ನಿಜಕ್ಕೂ ಕೂಡ ಕುಲಪತಿಗಳು ಹಾಗೂ ಇಲ್ಲಿಯ ವಿಶ್ವವಿದ್ಯಾಲಯ ವೃಂದದವರು ಬಹಳ ಚೆನ್ನಾಗಿ ಇದನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದಾರೆ. ನಮಗೆ ಒಂದು ಮನೆಯಲ್ಲಿ ಒಂದು ಸಣ್ಣ ಕಾರ್ಯ ಮಾಡಿದರೆ ನಮಗೆ ಅದನ್ನು ನಿರ್ವಹಿಸತಕ್ಕಂಥದ್ದು ಕಷ್ಟ. ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಏನೋ ಒಂದು ಅನಾನುಕೂಲತೆಗಳಾಗದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ಈ ಥರದ ವಿಶ್ವವಿದ್ಯಾಲಯಗಳು ಕೆಲಸ ಮಾಡ್ತಕ್ಕಂಥದ್ದು ಏನಿದೆ ನಮ್ಮೆಲ್ಲರ ಭಾಗ್ಯ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಾದರೂ ಕೂಡ ಆ ಒಂದು ಹೇಳಿದ್ದ ವಿಷಯವನ್ನು ತಿಳಿಲಿಕ್ಕೆ ರೈತರು ಬಂದು ಭಾಗವಹಿಸಿ ಅದನ್ನ ತಿಳ್ಕೊಳ್ಬೇಕು ಅಂತಾನು ಕೂಡ ಹೇಳ್ತಾ ಇದ್ದೇನೆ. ರೈತ ಬಾಂಧವರೇ, ಇದುವರೆಗೆ ನೀವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಕೃಷಿ ಮೇಳದಲ್ಲಿ ಸಾಧಕ ರೈತರು ವೇದಿಕೆಗಳ ಮೇಲೆ ಹೇಳಿದಂತಹ ಅಭಿಪ್ರಾಯಗಳನ್ನ ಮಾತುಗಳನ್ನ ಇದುವರೆಗೆ ಕೇಳಿದ್ರಿ. ಇಲ್ಲಿ ತನಕ ಕೃಷಿ ಮೇಳದಲ್ಲಿ ಭಾಗವಹಿಸಿದ ಸಾಧಕ ರೈತರ ಮಾತುಗಳನ್ನು ಕೇಳಿದ್ವಲ್ಲ. ಈಗ ರಾಯಬಾಗ್ ತಾಲೂಕು ಇಟ್ನಾಳದ ನಾಗೇಂದ್ರ ಎಸ್ ಐಹೊಳಿ ಮತ್ತು ಸಂಘಟಕರಿಂದ ಭಜನಾ ಪದ ಕೇಳೋಣಂತ. ಮರುಳೇ ಮರತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ ಮರುಳೇ ಮರತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ ಅಳಿಬಹುದು ಕಾಯ ಉಳಿಬಹುದು ಕೀರ್ತಿ ಬಿಡು ಅಭಿಚಾರ ಮಾಡೋ ವಿಚಾರ ತಿರವಲ್ಲೋ ಈ ಸಂಸಾರ ಮರುಳೆ ತಿರವಲ್ಲೋ ಈ ಸಂಸಾರ ಮರುಳೆ ಮರುಳೆ ಮರತಿರಬೇಡ ಗುರುಳ ಮಾಡೋ ತಿರುವ ಭಗವನ ಮರು ಮಾಡೋ ಎಲ್ಲಿಯ ತನಕ ಹಂಬದಿಸುವಿನಿ ಎಲ್ಲಿಯ ತನಕ ಹಂಬದಿಸುವಿ ನಿನ್ನ ದೀಶನ ಮರೆತು